ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಇನ್ನು ಮುಂದೆ ಕಿಸಾನ್ ವಾಣಿ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳು, ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ನಾಗರಾಜ್ ಆರ್ ಇವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಆರ್ ನಾಗರಾಜ್ ಅವರೇ. ನಮಸ್ಕಾರ ಸರ್. ಸಾಮಾನ್ಯವಾಗಿ ರೈತ ಬಾಂಧವರೆಲ್ಲ ರಾಸಾಯನಿಕ ಗೊಬ್ಬರಗಳ ಪರಿಚಯ ಇದೆ, ಯಥೇಚ್ಛವಾಗಿ ಬಳಸ್ತಾರೆ ಅಂತ ಹೇಳಬಹುದು ಅಲ್ವಾ? ಆದ್ರೆ ನೀವು ಕೆಲವೊಮ್ಮೆ ಈ ಜೈವಿಕ ಗೊಬ್ಬರವನ್ನ ಶಿಫಾರಸು ಮಾಡ್ತೀರಿ, ಹೌದು, ಬೆಳೆಗಳಿಗೆ ಜೈವಿಕ ಗೊಬ್ಬರವನ್ನ ಹಾಕ್ಬೇಕು ಅಂತ. ಈಗ ಜೈವಿಕ ಗೊಬ್ಬರ ಅಂತ ಹೇಳಿದ್ರೆ ಏನು? ಈಗ ಜೈವಿಕ ಗೊಬ್ಬರಗಳಂದ್ರೆ ಏನ್ ಮಾಡ್ತೀವಿ ಅಂದ್ರೆ, ಅದು ಸೂಕ್ಷ್ಮಾಣು ಜೀವಿಗಳಿಂದ ತಯಾರಿಸಿದ ಗೊಬ್ಬರಗಳಿಗೆ ನಾವು ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ. ಹೇಗಂದ್ರೆ ನಮ್ಮಲ್ಲಿ ಮಣ್ಣಲ್ಲಿ ಸುಮಾರು ಸೂಕ್ಷ್ಮಾಣುಗಳು ಇದಾವೆ. ಈಗಿನಾಗಿದೆ ಅಂದ್ರೆ ನಾವು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನ, ಈ ಪೆಸ್ಟಿಸೈಡ್ಸ್, ಈ ಔಷಧಿಗಳನ್ನ, ಕೆಮಿಕಲ್ಸ್ ನ, ಕೀಟಗಳ ಔಷಧ, ಏನಾಗಿದೆ ಅಂದ್ರೆ ನಮ್ಮ ಮಣ್ಣಲ್ಲಿ ಸೂಕ್ಷ್ಮಾಣುಗಳ ಜೀವಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಓಹೋ, ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಹೌದು ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಜಾಸ್ತಿ ಬೆಳೆಸಿದ್ರೆ ನಾಶನೇ ಆಗ್ತದೆ. ಆಲ್ರೆಡಿ ಏನಾಗ್ತದೆ, ನೀವು ಒಂದು ಗ್ರಾಮ್ ಮಣ್ಣು ತಗೊಂಡ್ರೆ, ಏನಾದ್ರೂ ಒಂದು ಉತ್ತಮವಾದ ಫಲವತ್ತಾಗಿದೆ ಅಂತ ಒಂದು ಮಣ್ಣು ತಗೊಂಡ್ರೆ ಒಂದು ಮುಂದೆ 90 ಹಾಕ್ಬೇಕು. ಸುಮಾರು 10 crore. ಒಂದರಿಂದ 10 crore ಅಣುಗಳ ಸಂಖ್ಯೆ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ನಿಮ್ಮ ಮಣ್ಣಲ್ಲಿ ಇದೆ ಅಂದ್ರೆ ಆ ಮಣ್ಣು ಉತ್ತಮ ಫಲವತ್ತಾದ ಮಣ್ಣು ಅಂತ. ಈಗ ಏನಾಗಿದೆ ಅಂದ್ರೆ ಆ ಸಂಖ್ಯೆ ಬರೀ ಒಂದ್ 1 lakh 10 lakh ಬಂದಿದೆ. ಏನ್ ನಾವು ಯಥೇಚ್ಛವಾಗಿ ಯೂಸ್, ಮೊದಲೆಲ್ಲ ಇದೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಅವಾಗ ನಮ್ಮಲ್ಲಿ ಎಲ್ಲಾ ಉಪಯುಕ್ತ ಸೂಕ್ಷ್ಮಾಣುಗಳು ನಮ್ಮ ಮಣ್ಣಲ್ಲಿ ಇದ್ವು. ಅವೇನ್ ಮಾಡ್ತವೆ ಅಂದ್ರೆ ವಾತಾವರಣ ಎಲ್ಲ ಪೋಷಕಾಂಶಗಳನ್ನ ಹಿಡಿದು ಸಸಿಗಳಿಗೆ ಕೊಡ್ತಾ ಇದ್ವು. ಅದ್ರ ಏನಾಗ್ತದೆ ಅಂದ್ರೆ ಆ ಒಂದು ಬಹು ಉಪಯೋಗಿ ಸೂಕ್ಷ್ಮಾಣುಗಳ ಸಂಖ್ಯೆ ಒಂದು ಭೂಮಿಯಲ್ಲಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಹಾಗಾಗ್ಬಿಟ್ಟು ಏನಾಗ್ತದೆ, ನಾವು ಅದನ್ನ ಜೈವಿಕ ರೂಪದಲ್ಲಿ ನಮ್ಮ ಮತ್ತೆ ಭೂಮಿಗೆ ಕೊಡುವಂತ ವ್ಯವಸ್ಥೆ ಮಾಡಬೇಕಾಗಿದೆ. ಈ ಒಂದು ಸಾವಯವ ಕೃಷಿಯಲ್ಲಿ ಏನಾಗ್ತದೆ ಅಂದ್ರೆ ನಾವು ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡೋದ್ರಿಂದ ಪೂರ್ತಿ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ. ಏನಾದ್ರೂ 100 kg ಯೂಸ್ ಮಾಡ್ತಿದೀವಿ ಅಂದ್ರೆ ಒಂದ್ 20-30 kg ಅಷ್ಟು ಕಮ್ಮಿ ಮಾಡಬಹುದು ಒಂದ್ ಎಕರೆಗೆ. ಆ ರೀತಿ ಮಾಡಿದ್ರು ಕೂಡ ತುಂಬಾ ಯಥೇಚ್ಛ ಕಮ್ಮಿ ಆಗ್ತದೆ. ಒಂದು 25-30% ಆದ್ರೂ ಕೂಡ ನಾವು ರಾಸಾಯನಿಕ ಗೊಬ್ಬರವನ್ನ ಕೊಡೋದನ್ನ ಕಮ್ಮಿ ಮಾಡಿದ್ರೆ ಅದು ಉತ್ತಮವಾದ ಒಂದು ಭೂಮಿಗೆ ನಾವು ಅಂತ ಕೊಡುಗೆ ಅನ್ಸುತ್ತೆ. ಹಾಗಾಗಿ ಜೈವಿಕ ಗೊಬ್ಬರಗಳನ್ನು ಕೊಟ್ರೆ ಇದನ್ನಿಲ್ಲ, ಸೂಕ್ಷ್ಮಾಣು ಜೀವಿಗಳಿಂದ ತಯಾರು ಮಾಡಿದಂತ ಗೊಬ್ಬರಗಳನ್ನ ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ. ಅಂದ್ರೆ ಈಗ ಸೂಕ್ಷ್ಮಾಣು ಜೀವಿಗಳು ಅಥವಾ ಈ ಜೈವಿಕ ಗೊಬ್ಬರ ಅಂತ ನಾವೇನ್ ಕರಿತೀವಿ ಅದು ಈಗಾಗಲೇ ಮಣ್ಣಲ್ಲಿ ಇರುತ್ತೆ ಅಲ್ವಾ? ಈಗ ಹಾಗಾಗಿ ಅದ್ರ ಕಡಿಮೆ ಆದ್ರೆ ನೀವು ಮತ್ತೆ ಪೂರಕವಾಗಿ ಜಾಸ್ತಿ ಅದನ್ನು ಬಳಸಿ ಅಂತ ಬಳಸ್ಬಿಟ್ಟು ಆ ಒಂದು ಸೂಕ್ಷ್ಮ ಜಿಂಕೆನೆ ಮಣ್ಣಿನಲ್ಲಿ ಜಾಸ್ತಿ ಮಾಡುವಂತದ್ದು ಅದು ಆಗ್ಬೇಕಾಗಿದೆ ಇವತ್ತು. ಹಾಗಾದ್ರೆ ಯಾವ್ದದು ಸೂಕ್ಷ್ಮಾಣು ಜೀವಿಗಳು ಯಾವ್ಯಾವ್ದು ಮತ್ತೆ ಜೈವಿಕ ಗೊಬ್ಬರ ಅಂತ ನಾವು ಯಾವ್ದು ಕರಿ? ಈ ಸೂಕ್ಷ್ಮಾಣು ಜೀವಿಗಳಲ್ಲಿ 4-5 ವಿಧಗಳಿದಾವೆ. ಮೊದಲನೇದಾಗಿ ಸ್ಥಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣು ಜೀವಿಗಳು ಅಂತ, ನೈಟ್ರೋಜನ್ ಫಿಕ್ಸಿಂಗ್ ಮೈಕ್ರೋ ಆರ್ಗನಿಸಮ್ ಅಂತ ಹೇಳ್ತೀವಿ ಒಂದು. ಆಮೇಲೆ ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು ಅಂತ, ಅಂದ್ರೆ PSB ಅಂದ್ರೆ ಫಾಸ್ಫರಸ್ ಸಾಲುಬಲೈಸಿಂಗ್ ಮೈಕ್ರೋ ಆರ್ಗನಿಸಮ್ ಅಂತ ಹೇಳ್ತೀವಿ. ಇನ್ನೊಂದು ಪೊಟಾಶ್ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು. ಆಮೇಲೆ ಮತ್ತೆ ನಮಗೆ ಡಿಕಾಂಪೋಸಿಂಗ್ ಸೂಕ್ಷ್ಮಾಣುಗಳು ಅಂದ್ರೆ ಕೊಳಸ, ಈ ಒಂದು ವಸ್ತುಗಳನ್ನು ಕೊಳಸುವ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳ್ತೀವಿ. ಈ ರೀತಿಯಾಗಿ 4-5 ರೀತಿಗಳ ಒಂದು ಸೂಕ್ಷ್ಮಾಣುಜೀವಿಗಳು ಇವತ್ತು ದೈವಿಕ ಗೊಬ್ಬರದ ರೂಪದಲ್ಲಿದ್ದಾವೆ. ಈ ಮೊದಲನೇದು ತಗೊಂಡ್ರೆ ಸಾರಜನಕ ಸ್ಥಿರಿಸಕ ಸೂಕ್ಷ್ಮಾಣುಜೀವಿಗಳು ಏನಾದ್ರೆ ನಾವು ನೋಡಬಹುದು, ಏನ್ ನಾವು ಇದೀವಿ ವಾತಾವರಣದಲ್ಲಿ 70% ಸಾರಜನಕ ಇದೆ. ಹೌದು, ಏನು ನೈಟ್ರೋಜನ್ ಅಂತ ಹೇಳ್ತೀವಿ, 70% ಇರೋದೇ ಸಾರಜನಕ. ಅದು ಕೂಡ ವಿಜ್ಞಾನ ಎಷ್ಟೇ ಮುಂದುವರೆದ್ರು ಕೂಡ ವಾತಾವರಣದಲ್ಲಿ ನೈಟ್ರೋಜನ್ ಅನ್ನ ನಾವು ತಗೊಳ್ಳಿಕ್ಕೆ ಇವತ್ತು ಕೂಡ ಆಗ್ತಾ ಇಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ನೈಟ್ರೋಜನ್ ಅನ್ನ ಈಗ ಯೂರಿಯಾ ರೂಪದಲ್ಲಿ ಕೊಡ್ತಾ ಇದ್ವಿ, ಬೇರೆ ಗೊಬ್ಬರ ರೂಪದಲ್ಲಿ ಕೊಡ್ತಾ ಇದ್ವಿ ಅಲ್ವಾ. ಆದ್ರೆ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ಎಷ್ಟೊಂದು ಅದ್ರ ಮಹತ್ವ ಇದೆ ಅಂದ್ರೆ, ವಾತಾವರಣದಲ್ಲಿರುವ ಸಾರಜನಕವನ್ನು ಹಿಡಿದುಕೊಳ್ಳುವ ಶಕ್ತಿ ಅದಕ್ಕೆ ಬಂದಿದೆ. ಓಹೋ, ಗಿಡಗಳೇ ಹಿಡ್ಕೊಂಡ್ಬಿಡ್ತಾವೆ. ಅಲ್ಲ, ಸೂಕ್ಷ್ಮಾಣುಜೀವಿಗಳು ಹಿಡ್ಕೊಂತವೆ. ಆ ವಾತಾವರಣದಲ್ಲ ಸಾರಜನಕವನ್ನು ಹಿಡ್ಕೊಂಡ್ಬಿಟ್ಟು ಆ ಬೇರುಗಳ ಮುಖಾಂತರ ಗಿಡಗಳಿಗೆ ಕೊಡ್ತವೆ. ಏನಾಗ್ತದೆ, ಈ ಸೂಕ್ಷ್ಮ ಏನ್ ಮಾಡ್ತಾವ ಅಂದ್ರೆ ಬೇರಲ್ಲೇ ಬೆಳೀತದೆ, ಬೇರೆ ಸಹಜೀವನದೊಂದಿಗೆ ಬೆಳೀತದೆ. ಅವಾಗ ಏನಾಗ್ತದೆ ಅಂದ್ರೆ ವಾತಾವರಣ ಸಾರಜನಕವನ್ನು ಹಿಡಿದುಬಿಟ್ಟು ಅದು ಬೇರುಗಳಿಗೆ ಕೊಡ್ತವೆ. ಅವಾಗ ಏನಾಗ್ತದೆ ಅಂದ್ರೆ ಉತ್ತಮವಾದ ಬೆಳವಣಿಗೆ ಆಗ್ತದೆ, ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗ್ತದೆ. ಅವಾಗ ನಾವು ಯೂರಿಯಾ ಬಳಕೆನೂ ಸಹ ಕಡಿಮೆ ಆಗುವುದಲ್ವಾ. ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಸಾರಜನಕ ಅದರಲ್ಲಿ 3 ಈಗ ಒಂದು ರೈಸೋಬಿಯಂ ಅಂತಿದೆ, ಅಜಿಟೋಬ್ಯಾಕ್ಟರ್ ಅಂತಿದೆ, ಅಜೋಸ್ಪೈರಿಲಮ್ ಅಂತಿದೆ, ಆಮೇಲೆ ಅಜೋಲಾ ಅಂತಿದೆ, ಅಜೋಲಾ ಅನಬೆನಾ ಅಂತಿದೆ, ಆಮೇಲೆ ಪಾಚಿ ಅಂತೇಳಿ ಬ್ಲೂ ಗ್ರೀನ್ ಆಲ್ಗೆ ನೀಲು ಹಸಿರು ಪಾಚಿ, ಆತರ ಸುಮಾರು 5-6 ದಿನ ಇದೆ. ಫಾರ್ ಎಕ್ಸಾಂಪಲ್ ಇವತ್ತು ರೈಸೋಬಿಯಂ ತಗೊಂಡ್ರೆ ನೀವು, ರೈಸೋಬಿಯಂ ಏನಂದ್ರೆ ಇದೊಂದು ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾ. ಇದೇನಾಗ್ತದೆ ಅಂದ್ರೆ ಇದು ದ್ವಿದಳ ಧಾನ್ಯಗಳಿಗೆ ಮಾತ್ರ ಉಪಯೋಗ ಮಾಡ್ತೀವಿ. ಈ ಪಲ್ಸ್ ಕ್ರಾಪ್ ಗಳು ಅಂತೀವಿ, ದ್ವಿದಳ ಧಾನ್ಯಗಳು, ಶೇಂಗಾ, ಹುರುಳಿ, ಉದ್ದು, ಹೆಸರು, ಆ ತರದ ದ್ವಿದಳ ಧಾನ್ಯಗಳ ನೀವು ದ್ವಿದಳಗಳನ್ನ ಯಾವ್ದೇ ತಗೊಂಡ್ರೆ, ಒಂದು ಗಿಡವನ್ನು ಕಿತ್ ನೋಡಿದಾಗ ನೀವು ಬೇರಲ್ಲಿ ಬೇರು ಗಂಟುಗಳನ್ನು ನೋಡಬಹುದು. ಗಂಟುಗಳಿರ್ತವೆ ಬೇರಲ್ಲಿ. ಹೌದು, ಬೇರು ಗಂಟುಗಳಿರ್ತವೆ. ಆ ಗಂಟುಗಳು ಏನಂದ್ರೆ ಈ ಸೂಕ್ಷ್ಮಾಣುಗಳಿದ್ದ ಮಾತ್ರ ಬೇರು ಗಂಟುಗಳಿರ್ತದೆ. ಓಹೋ, ಮತ್ತ ಆ ಬೇರು ಗಂಟುಗಳ ನೀವನ್ನು ಕಟ್ ಮಾಡಿ ನೋಡಿದ್ರೆ ಕೆಂಪು ಬಣ್ಣದಿರ್ತದೆ ಮಧ್ಯ. ಆ ಕೆಂಪು ಬಣ್ಣದ್ದೇನದು, ಅದು ರೈಸೋಬಿಯಂ ಅಂತ. ಏನಾಗ್ತದೆ ಅಂದ್ರೆ ನೀವು ನಾವೇ ಸೂಕ್ಷ್ಮವಾಗಿ ನೋಡಬಹುದು, ಒಂದೇ ಹೊಲದಲ್ಲಿ ಉತ್ತಮವಾದ ಗಿಡವನ್ನು ಕಿತ್ ನೋಡಿ ಇನ್ನೊಂದು ಬೆಳವಣಿಗೆ ಇಲ್ದರಿಗೆ 2 ಗಿಡವನ್ನು ಕಿತ್ ನೋಡಿದಾಗ ನಮಗೆ ಅನುಭವ ಬರ್ತದೆ. ಯಾವುದು ಉತ್ತಮವಾಗಿ ಬೆಳೆದಿದೆ ಅಲ್ಲಿ ಉತ್ತಮವಾಗಿ ಬೇರು ಗಂಟುಗಳು ಇರ್ತದೆ, ತುಂಬಾ ಚೆನ್ನಾಗಿರುತ್ತೆ ಬೇರು ಗಂಟುಗಳು. ಎಲ್ಲಿ ಯಾವುದರಲ್ಲಿ ಚೆನ್ನಾಗಿರುತ್ತದೋ ಅದು ಫಲವತ್ತಾಗಿರ್ತದೆ ಆ ಗಿಡ. ಅದೇನಾಗ್ತದೆ ಅಂದ್ರೆ ಅವ್ರದ್ದು ಬೇರು ಗಂಟು ವಾತಾವರಣದಲ್ಲಿ ಸಾರಜನಕವನ್ನು ಹಿಡಿದುಬಿಟ್ಟು ಆ ಬೇರೊಳಗೆ ಕೊಡ್ತದೆ. ಬೇರೆ ಕೊಟ್ಟಾಗ ಏನಾಗ್ತದೆ, ನೈಟ್ರೋಜನ್ ಚೆನ್ನಾಗಿ ಸಿಗ್ತದೆ, ಅಂದ್ರೆ ಆರ್ಗ್ಯಾನಿಕ್ ನೈಟ್ರೋಜನ್ ಸಿಗ್ತದೆ. ಅದಕ್ಕೆ ಸಾವಯವ ಸಾರಜನಕ ಸಿಕ್ಕಾಗ ತುಂಬಾ ಚೆನ್ನಾಗಿ ಫಲವತ್ತತೆ ಆಗ್ತದೆ. ಈ ರೀತಿಯಾಗಿ ನಾವು ರೈಸೋಬಿಯಂ ಗೊಬ್ಬರವನ್ನ ನಾವೇನು, 1 2 kg ಬೇಕಾಗುತ್ತೆ ಅಷ್ಟೇ. 2 kg 1 ಎಕರೆಗೆ 2-3 kg ಹಾಕಿದ್ರೆ ಸಾಕಾಗ್ತದೆ. ಇವತ್ತು ಇದು ರೈತ ಸಂಪರ್ಕ ಕೇಂದ್ರಗಳು ಕೂಡ ಸಿಗ್ತಾ ಇದೆ, ಈ ಪ್ರೈವೇಟ್ ಗೊಬ್ಬರದ ಅಂಗಡಿಗಳಲ್ಲಿ ಕೂಡ ಸಿಗ್ತಾ ಇದೆ. ಇದು ಕಾಸ್ಟ್ ಕೂಡ ತುಂಬಾ ಕಮ್ಮಿ ಇದೆ. ಯಾವುದೇ ಜೈವಿಕ ಗೊಬ್ಬರ ತಗೊಂಡ್ರು ಕೂಡ ನಿಮಗೆ 60-100 ಒಳಗೆ ಇದೆ ಕೆಜಿ, ಜಾಸ್ತಿ ಏನೂ ಇಲ್ಲ. ಇದೇನಾಗ್ತದೆ ಅಂದ್ರೆ ನಿಮಗೆ ಲಿಗ್ನೇಟ್ ಕಪ್ಪು ಪುಡಿ ರೂಪದಲ್ಲಿ ಬರ್ತದೆ, ಇಲ್ಲ ಬಿಳಿ ಪುಡಿ ರೂಪದಲ್ಲಿ ಬರ್ತದೆ, ಇಲ್ಲ ಈಗ ದ್ರವ ರೂಪದಲ್ಲೂ ಕೂಡ ಬರ್ತಾ ಇದೆ. ಇದನ್ನ ನಾವು 1 ಹಾಕೋದ್ರಿಂದ ಸುಮಾರು ನಾವು ಈಗ 100 kg ಯೂರಿಯಾ ಕೊಡ್ತೀವಿ ಅಂತ ಹೇಳ್ಕೊಳ್ರಿ, ನಾವು ಬರೀ 70 kg ಕೊಟ್ರೆ ಸಾಕು, ಸಾಕಾಗುತ್ತೆ ಸಾಕಾಗುತ್ತೆ. ಅಲ್ಲಿ 30% ಉಳಿದಲ್ಲಿ ನಮಗೆ ಕಾಸ್ಟ್ ಕೂಡ ಕಮ್ಮಿ ಆಗ್ತದೆ. ನಮಗೆ ಕಾಸ್ಟ್ ಕಮ್ಮಿಕ್ಕಿಂತ ಜೊತೆಗೆ ಭೂಮಿಯ ಫಲವತ್ತತೆ ಅದು ಇಂಪಾರ್ಟೆಂಟ್ ಅಲ್ವಾ, ಅದು ಬಹಳ ಮುಖ್ಯ ಆಗ್ತದೆ, ಅದು ಇಂಪಾರ್ಟೆಂಟ್. ಆದ್ರಿಂದ ನಮಗೆ ಈ ರೈಸೋಗೆ ದ್ವಿದಳ ಧಾನ್ಯಗಳಿಗೆ ಇದು ರೆಕಮೆಂಡೇಶನ್ ಕೂಡ ಇದೆ. ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಗೊಬ್ಬರ ಉಪಯೋಗ ಮಾಡಲೇಬೇಕು ಅಂತ ಹೇಳಿ ರೆಕಮೆಂಡೇಶನ್ ಕೂಡ ಇದೆ. ಇತ್ತೀಚೆಗೆ ಜೈವಿಕ ಗೊಬ್ಬರಗಳಿಗೆ ತುಂಬಾ ಮಹತ್ವ ಬರ್ತಾ ಇದೆ. ಹಾಗಾಗಿ ಇನ್ನು ನಾಗರಾಜ್ ಅವರೇ, ಮತ್ತೆ ಪೊಟ್ಯಾಶ್ ಮತ್ತೆ ಇನ್ನೊಂದು ರಂಜಕ, ಇದರಲ್ಲಿ ಸಾರಜನಕ ಇನ್ನೇ ಎರಡಿದ್ದಾವೆ, ಈಗ ಸಾರಜನಕದಲ್ಲಿ ಇನ್ನೆರಡಿದ್ದಾವೆ, ಈಗ ಅಜಿಟೋಬ್ಯಾಕ್ಟರ್ ಮತ್ತು ಅಜೋಸ್ಪೈರಿಲಮ್ ಅಂತ ಹೇಳ್ಬಿಟ್ಟು ಇವೆರಡು ಕೂಡ ನಾವು ಬೇರೆ ಈಗ ಏಕದಳ ಧಾನ್ಯಗಳಿಗೆ, ತರಕಾರಿ ಬೆಳೆಗಳಿಗೆ, ಎಲ್ಲ ಬೆಳೆಗಳು ಕೂಡ ಇವೆರಡು ಉಪಯೋಗ ಮಾಡುದು, ಅಜಿಟೋಬ್ಯಾಕ್ಟರ್ ಮತ್ತೆ ಅಜೋಸ್ಪೈರಿಲಮ್ ಅಂತ. ಈ ಎರಡು ಇವು ಕೂಡ ಬ್ಯಾಕ್ಟೀರಿಯಾಗಳೇ, ಇವು ಬೇರು ಗಂಟು ಉತ್ಪತ್ತಿ ಮಾಡಲ್ಲ. ಇವೇನ್ ಮಾಡ್ತಾವ ಅಂದ್ರೆ ಆ ಬೇರ್ ಇರುತ್ತಲ್ಲ, ಬೇರಿನ ಜೊತೆನೆ ಬೆಳ್ಕೊಂತ ಹೋಗ್ತವೆ, ಬೇರಿನ ಸಹಯೋಗದೊಂದಿಗೆ ಬೆಳೀತವೆ. ಅವಾಗ ಏನಾಗ್ತದೆ ಅಂದ್ರೆ ಇವು ಕೂಡ ಅಷ್ಟೇ, ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಬಿಟ್ಟು ಬೇರುಗಳು ಕೊಡ್ಲಿಕ್ಕೆ ಉಪಯೋಗ ಆಗ್ತದೆ. ಹಾಗಾದ್ರೆ ದ್ವಿದಳ ಧಾನ್ಯಕ್ಕೆ ಬಳಸುವಂತದ್ದು ರೈಸೋಮಿಯಂ ಮಾತ್ರ? ಹೌದು, ರೈಸೋಮಿಯಂ ದ್ವಿದಳಗಳಲ್ಲಿ ಮಾತ್ರ ಬೆಳೆಸಬೇಕು, ಬೇರೆ ಬೆಳೆಗಳಿಗೆ ಅದು ಬರೋದಿಲ್ಲ. ಬೇರೆ ಬೆಳೆ, ಏಕದಳ ಬೆಳೆ, ತರಕಾರಿ ಬೆಳೆಗಳಿಗೆ ಅಥವಾ ನಮ್ಮ ತೋಟಗಾರಿಕಾ ಬೆಳೆಗಳಿಗಾದ್ರೆ ನಾವು ಅಜಿಟೋಬ್ಯಾಕ್ಟರ್ ಮತ್ತು ಅಜೋಸ್ಪೈರಿಲಮ್ ಬೆಳೆಸಬಹುದು ಅದರೆರಡನ್ನು. ಮತ್ತೆ ಇನ್ನೊಂದಂದ್ರೆ ಈಗ ಭತ್ತದ ಗದ್ದೆಗಳಲ್ಲಿ ಅಜೋಲಾ ಅಂತ ಸಿಗ್ತದೆ. ಅಜೋಲಾ ಅಂತ ಹೇಳ್ಬಿಟ್ಟು ಒಂದು ಅದು ಸಸ್ಯ, ನೀರಿನಲ್ಲಿ ಬೆಳೆಯುವಂತ ಸಸ್ಯ. ಆ ಸಸ್ಯ ನೀವು ಮೋಸ್ಟ್ಲಿ ಭತ್ತದ ಗದ್ದೆಲ್ಲಿ ನೋಡಿರ್ಬೋದು, ಹಸಿರು ಪಾಚಿ ಅಂತಾರಲ್ಲ ಮೇಲ್ಗಡೆ, ಅಲ್ಲ ಹಸಿರು ಪಾಚಿ ಬೇರೆ, ಅದು ಬೇರೆನಾ? ಇನ್ನೊಂದು ಒಂಥರ, ಇದು ಒಂದು ಸಸ್ಯ, ಸಣ್ಣ ಸಣ್ಣ ಎಲೆಗಳಿರುತ್ತೆ, ಆ ತರದ ನೀರು ತುಂಬಾ ಹರ್ಕೊಳ್ತದೆ. ಅಜೋಲಾ ಅಂತ ಹೇಳ್ಬಿಟ್ಟು, ಅದ್ರ ಕೆಳಗಡೆ ಅನಬೆನ ಅಂತ ಒಂದು ಬ್ಯಾಕ್ಟೀರಿಯಾ ಇರ್ತದೆ ಎಲೆಗಳ ಹಿಂದ್ಗಡೆ. ಅದೇನ್ ಮಾಡ್ತದೆ ಅಂದ್ರೆ ಅನಬೆನ ವಾತಾವರಣ ಸಾರಜನಕವನ್ನು ಹಿಡಿದಿರ್ತದೆ. ಏನ್ ಮಾಡ್ತೀವಿ ನಾವು ಭತ್ತದ ಗಂಟೆಗಳಲ್ಲಿ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತೀವಿ. ಸ್ವಲ್ಪ ಲೇಬರ್ ಅಂದ್ರೆ ಈಗ ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ. ಹಾಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಅಟ್ಲೀಸ್ಟ್ 3-4 ವರ್ಷಕ್ಕೆ ಒಂದ್ಸರಿನಾರು ಭತ್ತದ ಗದ್ದೆಗಳಲ್ಲಿ ನೀವು ಅಜೋಲವನ್ನ ಬೆಳೆಸ್ಬಿಟ್ಟು ಅದನ್ನ ಭೂಮಿಗೆ ಸೇರಿಸಿದ್ರೆ ಒಳ್ಳೇದಂತ. ಏನಾಗ್ತದೆ, ನಾವು ಅದೇನ್ ಜಾಸ್ತಿ ಬೇಕಾಗಿಲ್ಲ. ಈಗ 1 ಎಕರೆ ಭತ್ತದ ಗದ್ದೆ ಅಂತ ಇಟ್ಕೊಳ್ಳಿ, ನೀವು ನಾಟಿ ಮಾಡೋಕ್ಕಿಂತ 20 ದಿನ ಮೊದಲೇ ಸುಮಾರು 10-20 ಕೆಜಿ ಅಜೋಲ ತಂದು ಆ ನೀರ್ ನಿಲ್ಸ್ಬಿಟ್ಟು ಚೆಲ್ಬಿಡೋದು 1 ಎಕರೆ ಗದ್ದೆಲಿ. ಅದೇನಾಗ್ತದೆ, ನಿಮಗೆ 15 ದಿವಸದಲ್ಲಿ ಸುಮಾರು 4,000 ಟನ್ ಅಷ್ಟು ಬೆಳೀತದೆ. ಬಹಳ ಜೋರಾಗಿ ಬೆಳೀತದೆ ಅದು. ಹೇಗೆ ಇನ್ನೊಂದ್ಸರಿ ಹೇಳಿ? ಈಗ 1 ಎಕರೆ ನಿಮಗೆ ಇದೆ, 1 ಎಕರೆ ಭತ್ತದ ಗದ್ದೆ ಮಾಡ್ತೀರಾ, ನೀವು ನಾಟಿ ಮಾಡೋದನ್ನ 25 ದಿನ ಇದೆ, 25 ದಿನ 25 ದಿನ ಮುಂಚೆನೆ ಸ್ವಲ್ಪ ನೀರ್ ನಿಲ್ಸ್ಬಿಟ್ಟು ಈ ಅಜೋಲವನ್ನ ಹಾಕ್ಬಿಡೋದು ಜಮೀನಲ್ಲೇ. ಜಮೀನಲ್ಲೇ ನೀವ್ ಯಾವ ಜಮೀನಲ್ಲ ಆ ಜಮೀನಲ್ಲೇ ಸಸಿ ಸಿಗುತ್ತೆ. ಅದು ಸಿಗುತ್ತೆ ನಿಮ್ಗೇನದು, ರೈತರಿಂದ ರೈತರಿಗೆ ಮಾಡ್ಕೋಬಹುದು, ಇಲ್ಲ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಅಗ್ರಿಕಲ್ಚರ್ ಕಾಲ ಸಿಗ್ತದೆ. ನೀವು ಅಷ್ಟು 1 ಕೆಜಿ ತಗೊಂಬಂದ್ರೆ ಆಯ್ತು, ಅದನ್ನ ಗದ್ದೆ ಒಳಗೆ ಚೆಲ್ಬಿಡೋದು. 1 ಕೆಜಿ ತಂದು ನೀವೊಂದು 10x10 ಸ್ವಲ್ಪ ಹಾಕೊಂಡು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು, ಒಂದು 10-20 ಕೆಜಿ ಮಾಡ್ಕೊಳ್ಳೋದು, ಬೇಗ 1 ವಾರದಲ್ಲಿ ಆಗ್ಬಿಡ್ತದೆ. ಒಂದು 10-20 ಕೆಜಿನ 1 ಎಕರೆ ಅಲ್ಲಲ್ಲೇ ಚೆಲ್ಬಿಡೋದು. ಅದೇನಾಗುತ್ತೆ, ಬರೀ 7-8 ದಿವಸದಲ್ಲೇ ಫುಲ್ ಆವರ್ಸ್ಕೊಂಡ್ಬಿಡ್ತದೆ ಗದ್ದೆ, ತುಂಬಾ ಆವರ್ಸ್ಕೊಂಡ್ಬಿಡ್ತದೆ. ಅವ್ರಿಗೆ ಸುಮಾರು 6,000 ಕೆಜಿ ಆಗ್ತದೆ, 4-5,000 ಕೆಜಿ ಆಗ್ತದೆ. ಅದೇನ್ ಮಾಡೋದು, ಅವಾಗ ನಾವು ನೀರ್ ಬಸ್ಬಿಡೋದು, ನೀರ್ ಬಸ್ಬಿಟ್ಟು ಅದನ್ನ ಭೂಮಿಯಲ್ಲಿ ಸೇರಿಸ್ಬಿಡೋದು. ಸೇರಿಸ್ಬಿಟ್ಟು ಆದ್ಮೇಲೆ ನಾವು ನಾಟಿ ಮಾಡುವಂತದ್ದು. ಬಹಳ ಸುಲಭ ಸುಲಭ ಖರ್ಚಿನಲ್ಲ, ಇದು ಖರ್ಚೇನಲ್ಲ. ಬಟ್ ಅಂದ್ರೆ ನೀವು ಒಂದು 20 ದಿನ ಮುಂಚೆ ಇದು ಕೆಲಸ ಮಾಡಿ, ಕೆಲಸ ನೀರ್ ನಿಲ್ಸಿ ಹರಡಬೇಕಾಗುತ್ತೆ. ಇದರಿಂದ ನೀವೇನು ಗೊಬ್ಬರ ಕೊಡೋದು 30% ಕಮ್ಮಿ ಮಾಡಬಹುದು ಸಾರ್ವಜನಿಕ ಗೊಬ್ಬರವನ್ನು. ಅಲ್ಲದೆ ನೀವು ಲೆಕ್ಕ ಹಾಕಿ 4-5,000 ಕೆಜಿ ಅಂದ್ರೆ 4-5 ಟನ್ ಅಷ್ಟು ಬಯೋಮಾಸ್ ಅನ್ನ ಸಾವಯವ ವಸ್ತುವನ್ನ ನೀವು ಭೂಮಿಗೆ ಸೇರಿಸ್ತಾ ಇದ್ದೀರಿ ನೋಡಿ ಅಲ್ವಾ. ಇತ್ತೀಚಿನ ದಿನಗಳಲ್ಲಿ ಹಸಿರೆಲೆ ಗೊಬ್ಬರನು ಸಹ ನಮಗೆ ಕಡಿಮೆ ಆಗ್ತಾ ಇಲ್ಲ, ಹಾಗಾಗಿ ಇದು ತುಂಬಾ ಉಪಯುಕ್ತ ಇದೆ. ಸುಮಾರು ನಮ್ಮಲ್ಲಿ ಸುಮಾರು ಜನ ಮಾಡ್ತಾ ಇದಾರೆ ರೈತರು, ಸುಮಾರು ಈಗ ಸಾವಯವ ಕೃಷಿ ಯಾರು ಮಾಡ್ತಾ ಇದಾರೆ ಅವ್ರು ವರ್ಷ ಮಾಡೋದು ಸ್ವಲ್ಪ ನಾ ಹೇಳಿದ್ನಲ್ಲ ಕಷ್ಟ ಆಗ್ತದೆ. ಯಾಕಂದ್ರೆ ಮೊದ್ಲೇ ಮಾಡ್ಕೋಬೇಕು, ಸ್ವಲ್ಪ 2 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೊಂದ್ಸರಿ ಮಾಡಿದ್ರೆ ನಮ್ಮ ಭೂಮಿ ಫಲವತ್ತತೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗ್ತದೆ. ಈ ರೀತಿಯಾಗಿ ಭತ್ತದ ಗದ್ದೆಗಳಲ್ಲಿ ಇದನ್ನು ಕೂಡ ಉಪಯೋಗವನ್ನು ಮಾಡ್ಕೋಬಹುದು. ಸರಿ, ಈಗ ಅಜೋಲಾನ ಹೇಗೆ ನಾವು ಭೂಮಿಗೆ ಸೇರಿಸೋದು ಅಂತ ಹೇಳಿದ್ರೆ, ಈಗ ರೈಸೋಬಿಯಂ ಜೀವಾಣು ಗೊಬ್ಬರವನ್ನ ಹೇಗೆ ಅದನ್ನ ಬಳಸಬಹುದು? ಈಗ ರೈಸೋಬಿಯಂ ಗೊಬ್ಬರ ಆಗಿರ್ಬೋದು ಅಥವಾ ಯಾವುದೇ ಜೈವಿಕ ಗೊಬ್ಬರ ಆಗಿರ್ಬೋದು, ಇನ್ನಿತರ ಯಾವುದೇ ಎಲ್ಲದೂ ಕೂಡ ನೋಡ್ಲಿಕ್ಕೆ ಒಂದೇ ತರ ಕಪ್ಪು ಪುಡಿಯಲ್ಲೇ ಸಿಗ್ತದೆ, ಇಲ್ಲಾಂದ್ರೆ ದ್ರವ ರೂಪದಲ್ಲಿ ಸಿಗ್ತದೆ. ನಾವು ಇದನ್ನ 3 ರೀತಿಯಲ್ಲಿ ಉಪಯೋಗವನ್ನು ಮಾಡ್ಕೋಬಹುದು. ಒಂದು, ಬೀಜ ಲೇಪನ ಮಾಡೋದ್ರ ಮೂಲಕ, ಬಿತ್ತನೆಗಿಂತ ಮುಂಚೆ ಆ ಬೀಜಗಳನ್ನ ತಂದು ಏನ್ ಮಾಡ್ತಾರೆ ಅಂದ್ರೆ ಜೈವಿಕ ಗೊಬ್ಬರವನ್ನು ತಗೊಂಬರೋದು, ಒಂದ್ ಸ್ವಲ್ಪ ಬೆಲ್ಲದ ನೀರನ್ನು ಮಾಡಿ. ಈಗಂದ್ರೆ ಈಗ ಜೈವಿಕ ಗೊಬ್ಬರ ಪ್ರೈವೇಟ್ ಅಲ್ಲಿ ತಗೊಂಡ್ರೆ ಗಮ್ಮು ಕೂಡ ಕೊಡ್ತಾರೆ. ಆ ಗಮ್ ಕೊಟ್ಟಿಲ್ಲ ಅಂದ್ರೆ ಒಂದು 1/2 ಲೀಟರ್ ನೀರಿಗೆ ಒಂದು 20-30 ಗ್ರಾಮ್ ಬೆಲ್ಲ ಹಾಕಿ ಪಾಕ ಮಾಡ್ಕೊಳ್ಳೋದು. ಪಾಕ ಮಾಡಿ ಅದರಲ್ಲಿ ಜೈವಿಕ ಗೊಬ್ಬರವನ್ನು ಕಲ್ಸ್ಬಿಡೋದು. ಕಲ್ಸ್ಬಿಟ್ಟು ಏನ್ ನಾವು ಬಿತ್ತನೆ ಮಾಡಕ್ ಬೀಜ ಇದೆಲ್ಲ, ಆ ಬೀಜ ಬೀಜಕ್ಕೆ ತುಂಬಾ ಇದ್ರೆ ಲೇಪನ ಮಾಡ್ಬಿಡೋದು. ಲೇಪನ ಮಾಡಿ ನೆರಳಲ್ಲೇ ಸ್ವಲ್ಪ 1/2 ಗಂಟೆ ಒಣಗಿಸ್ಬಿಟ್ಟು ಆಮೇಲೆ ಬಿತ್ತನೆ ಮಾಡುವಂತ. ನೆರಳಲ್ಲೇ ಒಣಗಿಸಬೇಕು. ಹೌದೌದು, ಬಿಸಿಲಲ್ಲಿ ಒಣಗಿಸಬಾರದು, ಯಾಕಂದ್ರೆ ಅದು ಸೂಕ್ಷ್ಮ ಜೀವಿಗಳಲ್ಲ, ಸತ್ತೋಗ್ಬಿಡುತ್ತೆ ನೆರಳನ್ನು ಒಣಗಿಸಿ ಬಿತ್ತನೆ ಮಾಡುವಂತದ್ದು. ಏನಾಗ್ತದೆ ಅಂದ್ರೆ ಬೀಜ ಸುತ್ತಲೂ ಕೂಡ ಅದು ಬೆಳ್ಕೊಂಡಿರುತ್ತ, ಲೇಪನ ಆಗಿರ್ತದೆ. ನೀವೇಗ ಮುಟ್ಟಿದಾಗ ಅದು ಬೇರೆ ಜೊತೆ ಕೂಡ ಬೆಳ್ಕೊಂಡ್ಬಿಡುತ್ತೆ, ಹಾಗೂ ಮಾಡಬಹುದು. ಅದು ಆಗ್ಲಿಲ್ಲ ಅಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಸೇರಿಸ್ಬಿಟ್ಟು ಇದನ್ನ ಬೆರೆಸಬಹುದು. ಕೊಟ್ಟಿಗೆ ಗೊಬ್ಬರದ ಜೊತೆ ಸೇರಿ ನಾವು ಯಾವಾಗ ನಾವು ಹೊಲಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಲ್ಲ, ಯಾಕಂದ್ರೆ ಯಾವುದೇ ಸೂಕ್ಷ್ಮಾಣುಜೀವಿ ಬೆಳಿಬೇಕಂದ್ರೆ ಅದಕ್ಕೊಂದು ಸಾವಯವ ಅಂಶ ಬೇಕು. ಅದನ್ನ ಕೊಟ್ಟಿಗೆ ಗೊಬ್ಬರ ಇತ್ತು ಅಂದ್ರೆ ಬಹಳ ಬೇಗ ಬೆಳೀತದೆ ಸೂಕ್ಷ್ಮಾಣುಜೀವಿಗಳು. ಅದೇನಾಗ್ತದೆ, ಮಲ್ಟಿಪ್ಲಿಕೇಶನ್ ಅಂದ್ರೆ ಒಂದಿರೋದು 2 ಬರೀ ವಿತಿನ್ ಸೆಕೆಂಡ್ಸ್ ಅಲ್ಲಿ ಆಗ್ತಾವೆ. ಈಗ ಒಂದು 2-3 ಸೆಕೆಂಡ್ಸ್ ಅಲ್ಲಿ 2 ಆಗ್ತದೆ, 2 ಇರೋದು 4 ಆಗ್ತದೆ. 4 ಹೆಂಗೆ ಅಂದ್ರೆ ನಮಗೆ ಅದಕ್ಕೆ ಬೇಕಾದ ಒಂದು ಸಾವಯವ ವಸ್ತು ಅಥವಾ ಆರ್ಗ್ಯಾನಿಕವಾದ ವಾತಾವರಣ ಚೆನ್ನಾಗಿ ಸಿಗುತ್ತೆ, ಸಿಕ್ಕಿದ್ರೆ ಚೆನ್ನಾಗಿ ಬೆಳೀತದೆ. ಹಾಗಾಗ್ಬಿಟ್ಟು ನಾವು ಏನು ಕೊಟ್ಟಿಗೆ ಗೊಬ್ಬರ ಯಾವಾಗ ಹೊಡಿತೀವಲ್ಲ, ಈಗ 1 ಟನ್ ಕಾಂಪೋಸ್ಟ್ ಇದೆ, ತಿಪ್ಪೆ ಗೊಬ್ಬರ ಹಾಕಿರ್ತೀರ, ಆ ತಿಪ್ಪೆ ಗೊಬ್ಬರನ ಜಮೀನಿಗೆ ಹೊಡಿಬೇಕು. ಹೊಡಿ ಒಂದು 2-3 ದಿನ ಮುಂಚೆ ಈ ಗೊಬ್ಬರವನ್ನ ಮಿಕ್ಸ್ ಮಾಡ್ಬಿಡುದು, ಸಗಣಿ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ಬಿಡುದು. ಸುಮಾರು ಈಗ 1 ಟನ್ ಇದೆ ಅಂದ್ರೆ 3-4 ಕೆಜಿ, 2 ಕೆಜಿ ಹಾಕಿದ್ರೆ ಸಾಕಾಗ್ತದೆ. ಜಾಸ್ತಿ ಆಗಿರ ಏನ್ ತೊಂದ್ರೆ ಇಲ್ಲ, 10 ಕೆಜಿ ಹಾಕಿದ್ರೂ ತೊಂದ್ರೆ ಇಲ್ಲ. ಅಂದ್ರೆ ಮಿಕ್ಸ್ ಮಾಡುದು ಅಂತ ಹೇಳಿದ್ರೆ ಆ ತಿಪ್ಪೆ ಗೊಬ್ಬರದ ಮೇಲೆ ಸಮಾನವಾಗಿ ಹರಡ್ಬಿಟ್ರೆ ಸಾಕ, ಸಿಂಹ ಹರಡ್ಬಿಟ್ಟು ಸ್ವಲ್ಪ 2 ದಿನ ಮುಂಚೆ ಸ್ವಲ್ಪ ತಿರುವಾಕದು. ತಿರುವಾಕದ ಏನಾಗ್ತದೆ ಅಂದ್ರೆ ಆ ಕೊಟ್ಟಿಗೆ ಗೊಬ್ಬರದಲ್ಲಿ ಸೂಕ್ಷ್ಮಾಣುಜೀವಿ ಬೆಳೀತದೆ. ಬೆಳೆದಾದ್ಮೇಲೆ ಅದನ್ನ ನೀವು ಹೊಲಕ್ಕೆ ಹಾಕ್ಬೋದು. ಹೊಲಕ್ಕೆ ಹಾಕಿದ್ರೆ ಏನಾಗ್ತದೆ ಅಲ್ಲೂ ಕೂಡ ಎಲ್ಲ ಕಡೆ ಬೆಳ್ಕೊಳ್ತದೆ. ಆ ರೀತಿನೂ ಮಾಡಬಹುದು. ಅದು ಎರಡನೇ ವಿಧಾನ. ಇನ್ನೊಂದು ಏನಾಗ್ತದೆ, ನಾವು ಟ್ರಾನ್ಸ್ಪ್ಲಾಂಟ್ ನಾಟಿ ಮಾಡ್ತೀವಲ್ಲ, ನಾಟಿ ಮಾಡೋ ಸಮಯದಲ್ಲಿ ಆಕ್ಚುಲಿ ಅಜೋಸ್ಪೈರಿಲಮ್ ಮತ್ತೆ ಅಜಿಟೋಬ್ಯಾಕ್ಟರ್ ನಾವು ತರಕಾರಿ ಬೆಳೆಗಳಿಗೆ ಯೂಸ್ ಮಾಡಿ ಹಾಕ್ತಿವಿ. ಅಲ್ಲಿ ನಾಟಿ ಮಾಡೋ ಸಂದರ್ಭ ಬರ್ತದೆ. ಅವಾಗ ಏನ್ ಮಾಡುದು, ಒಂದು 10 ಲೀಟರ್ ನೀರ್ ತಗೊಳ್ಳೋದು, ನೀಟ್ಲಿಗೆ 1/2 ಕೆಜಿನ 1 ಕೆಜಿನ ಬೆರೆಸ್ಬಿಡೋದು, ದ್ರಾವಣ ಮಾಡ್ಕೊಡು. ನೀವು ನಾಟಿ ಮಾಡಬೇಕು, ನೀವು ಹೆಂಗ್ ನಾಟಿ ತಗೊಳ್ತಿರಲ್ಲ ಸಸಿಗಳನ್ನ, ಒಂದು 5 ನಿಮಿಷದಲ್ಲಿ ಡಿಪ್ ಮಾಡೋದು. ಕಿತ್ತಂತ ಸಸ್ಯಗಳನ್ನು ಬೇರೆ ನೆನೆಸ್ಬಿಟ್ಟು ಆಮೇಲೆ ಹಂಗೆ ನಾಟಿ ಮಾಡುದು ಬಹಳ ಈಜಿ ವಿಧಾನ. ಇದಕ್ಕೆ ನೆನೆಸ್ಬಿಟ್ಟು ತಕ್ಷಣನೇ ನಾಟಿ ಮಾಡಬಹುದು, ನಾಡು ಏನ್ ತೊಂದ್ರೆ ಇಲ್ಲ, ಅದ್ರಲ್ಲೇ ಇದಿರ್ತದೆ ಒಂದ್ 10 ನಿಮಿಷ ರೌಂಡ್ ಅಲ್ಲಿ ಅದ್ ಬಿಟ್ಟು ಆಮೇಲೆ ನಾಟಿ ಮಾಡುವಂತದ್ದು. ಇಲ್ಲಿ ಕೂಡ ಬಹಳ ಅಂತ ಏನು ಇದಿಲ್ಲ, ನೀವು ಈಸಿಯಾಗಿ ಮಾಡುವಂತದ್ದು. ಹಾಗಾದ್ರೆ ಬಳಕೆ ಏನಂತ ಕಷ್ಟ ಅಲ್ಲ, ಬಳಕೆ ಏನ್ ಕಷ್ಟ ಇಲ್ಲ, ಜನರಲ್ಲಿ ಅದ್ರ ಬಗ್ಗೆ ಅರಿಯಬೇಕಾಗಿದೆ, ಅದ್ರ ಮಹತ್ವ ಏನು ಅಂತ ಬೇಕಾಗಿದೆ. ಇದು ತುಂಬಾ ಸಣ್ಣ ಕೆಲಸ, ಆದ್ರೆ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ ನಾವು. ಹೌದು, ಅಂದ್ರೆ ಏನಾಗ್ತದೆ ಅಂದ್ರೆ ಇಮಿಡಿಯೇಟ್ ಎಫೆಕ್ಟ್ ನಾವು ಕೊಡ್ಲಿಕ್ಕೆ ಆಗಲ್ಲ, ಆದ್ರೆ ನಾವು ಸಾರಜನಕವನ್ನ ಕಮ್ಮಿ ಮಾಡಬಹುದು. ಒಂದು 30 ಕೆಜಿ ಎಷ್ಟಾದ್ರೂ ಕೂಡ ಕಮ್ಮಿ ಮಾಡಿದ್ರೆ, ಒಬ್ಬ ರೈತ 1 ಎಕರೆ 30 ಕೆಜಿ ಕಮ್ಮಿ ಮಾಡಿದ್ರೆ ಎಷ್ಟಾಯ್ತು ತಗೊಂಡಾಗ? ದುಡ್ಡು ಉಳಿತಲ್ಲ ಅವನಿಗೆ, ದುಡ್ಡು ಉಳಿತು, ನಮ್ಮ ಭೂಮಿಯ ಫಲವತ್ತತೆ ಕೂಡ ಜಾಸ್ತಿ ಆಯ್ತು. ಅಂದ್ರೆ ಈಗ ರಾಸಾಯನಿಕ ಗೊಬ್ಬರವನ್ನ ಯಥೇಚ್ಛವಾಗಿ ಅತಿಯಾಗಿ ಬಳಸುವಂತವರಿಗೆ ಮರು ವರ್ಷನೇ ಅದಕ್ಕೆ ಫಲಿತಾಂಶ ಸಿಗಲ್ಲ, ಸಿಗಲ್ಲ, 2 ವರ್ಷ ಬೇಕಾಗುತ್ತೆ, 3 ವರ್ಷ ಬೇಕಾಗ್ತದೆ ಅಲ್ವಾ? ಹೌದೌದು, ಹಂಗಾಗಿ ಈ ರೀತಿ ಮಾಡ್ತಾ ಮಾಡ್ತಾ ಹೋದ್ರೆ ಒಂದು 10 ವರ್ಷ ಆದ್ರೆ 50% ಕಮ್ಮಿ ಮಾಡಬಹುದು. ರಾಸಾಯನಿಕ ಗೊಬ್ಬರದ ಬಳಕೆಯ ಪ್ರಮಾಣ ಸಂಪೂರ್ಣ ಕಡಿಮೆ ಮಾಡಬಹುದು. ಸಾವಯವ ಕೃಷಿಯಲ್ಲಿ ಇದು ಕೂಡ ಒಂದು ಬಹಳ ಮುಖ್ಯ, ಬಹಳ ಮುಖ್ಯ. ಜೈವಿಕ ಗೊಬ್ಬರಗಳ ಬಳಕೆ ಒಂದು ಸಾವಯವ ಕೃಷಿಯಲ್ಲಿ ಬಹಳ ಮಹತ್ವನ ಪಡ್ಕೊಂಡಿದೆ. ಇನ್ನು ಈ ರಂಜಕ ಕರಿಸುವುದು ಮತ್ತೆ ಪೊಟ್ಯಾಶ್ ಕರಿಸುವುದು, ಈ ರಂಜಕ ಮತ್ತೆ ಪೊಟ್ಯಾಶ್ ಇದೇನಿದೆ? ರಂಜಕ ಏನಾಗ್ತದೆ ಅಂದ್ರೆ ನಾವು ನೋಡ್ತೀವಿ ಸುಮಾರು ಜನ ಮಣ್ಣು ಪರೀಕ್ಷೆ ಮಾಡ್ತಾರೆ, ಮಾಡಿದ ಎಲ್ಲರೂ ಕೂಡ ರಂಜಕ ಜಾಸ್ತಿ ಇರ್ತದೆ. ಈ ನಾವೇನು ಮಿನಿಮಮ್ ಇಷ್ಟಿರ್ಬೇಕು ಇರ್ತದಲ್ಲ, ಎಲ್ಲಾ ಹೊಲದಲ್ಲಿ ಸುಮಾರು ಹೊಲದಲ್ಲಿ ರಂಜಕದ ಅಂಶ ಜಾಸ್ತಿ ಇದೆ. ನಾವು ರಂಜಕವನ್ನ ಹಾಕ್ತಾನೆ ಇದೀವಿ. ಏನಾಗ್ತದೆ ರಂಜಕ ಏನಂದ್ರೆ ಅದು ಫಾಸ್ಫರಸ್ ಅಲ್ವಾ, ಅದು ಕರಗುವ ರೀತಿಯಲ್ಲಿ ಇದ್ದಾಗ ಮಾತ್ರ ಸಸ್ಯಗಳು ತಗೊಳ್ತವೆ. ಅಂದ್ರೆ ಈಗ ನಾವು ಗೊಬ್ಬರ ಹಾಕ್ಬಿಟ್ರೆ ಅದಷ್ಟು ಸಸ್ಯಗಳು ಹೀರಿಕೊಳ್ಳಲ್ಲ, ಅದು ಅಲ್ಲೇ ಪ್ರಾಬ್ಲಮ್ ಆಗಿರೋದು. ಈಗ ನಾವು ರಂಜಕ ಗೊಬ್ಬರ ಹಾಕ್ಬಿಡ್ತೀವಿ, ಹಾಕಿದೇನಾಗ್ತದೆ ಅಲ್ಲಿ ಭೂಮಿಯಲ್ಲಿ ನಮ್ಮಲ್ಲಿ ಕಬ್ಬಿಣದ ಅಂಶ ಇರುತ್ತೆ, ಮ್ಯಾಂಗನೀಸ್ ಅಂಶ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ. ಈ ಫಾಸ್ಫರಸ್ ಅಂದ್ರೆ PO4 ಅಂತ ಫಾಸ್ಫೇಟ್. ಇದೇನಾಗ್ತದೆ ಅಂದ್ರೆ ನೀವು ಹಾಕಿದ ತಕ್ಷಣ ನಮ್ಮ ಭೂಮಿಯಲ್ಲಿ ಏನಾದ್ರೂ ಮೆಗ್ನೀಷಿಯಂ ಅಂಶ, ಐರನ್ ಅಂಶ ಜಾಸ್ತಿ ಇದ್ರೆ ಇದು ಫೆರಸ್ ಫಾಸ್ಫೇಟ್ ಆಗ್ತದೆ, ಮೆಗ್ನೀಷಿಯಂ ಫಾಸ್ಫೇಟ್ ಆಗ್ತದೆ. MgPO4 FE4 ಆದಾಗ ಏನಾಗ್ತದೆ ಅಂದ್ರೆ ಅದು ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತದೆ, ಸಸ್ಯಗಳಿಗೆ ಆಗೋದಿಲ್ಲ. ಅದು ಪ್ಯೂರ್ ಫಾರ್ಮ್ ಅಲ್ಲೇ ಇದ್ರೆ ಮಾತ್ರ ಇರ್ತದೆ. ಸುಮಾರು ನೀವು ಹಾಕಿ 60-70% ಅಂಶ ಏನಾಗ್ತದೆ ಅಂದ್ರೆ ಈ ರೀತಿ ಕಾಂಪ್ಲೆಕ್ಸ್ ಫಾರ್ಮಿಂಗ್ ಆಗ್ಬಿಡ್ತದೆ. ವೇಸ್ಟ್ ಹಂಗಾರೆ ವೇಸ್ಟ್. ಅವಾಗ ನೀವು ಏನು ಮಣ್ಣು ಪರೀಕ್ಷೆ ಮಾಡಿದ್ರೆ ನಿಮ್ಗೆ ಜಾಸ್ತಿ ತೋರಿಸ್ತದೆ, ಆದ್ರೆ ಸಸ್ಯಗಳಿಗೆ ಹೀರ್ಕೊಳಕ್ ಆಗ್ತಾ ಇಲ್ಲ, ಸಸ್ಯಗಳಿಗೆ ಹೀರ್ಕೊಳಕ್ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಎಲ್ಲಾ ಜಮೀನಲ್ಲೂ ಕೂಡ ಇದೆ. ನೀವು ಎಲ್ಲ ನೋಡಿ, ನಿಮ್ಗೆ ಸಾರಜನಕದ ನೀವು ಇವತ್ತು ಏನಾದ್ರು ಸಾಯಿಲ್ ಟೆಸ್ಟಿಂಗ್ ಮಾಡ್ಸಿದ್ರೆ, ಮಣ್ಣು ಪರೀಕ್ಷೆ ಮಾಡ್ಸಿದ್ರೆ ಕಮ್ಮಿ ಇದೆ, ಬಹಳ ಕಡಿಮೆ ಇದೆ ನೈಟ್ರೋಜನ್. ಫಾಸ್ಫರಸ್ ಮಾತ್ರ ಜಾಸ್ತಿ ಇರ್ತದೆ, ಯಾಕಂದ್ರೆ ಈ ಒಂದು ಕಾರಣ. ಹಾಗಾಗಿ ಇದನ್ನ ಏನ್ ಮಾಡ್ಬೇಕು, ಕೆಲವೊಂದು ಸೂಕ್ಷ್ಮ ಅಣುಜೀವಿಗಳು ಇದಾವೆ, ಫಂಗಸ್ಗಳು ಇದಾವೆ, ಆಸ್ಪರ್ಜಿಲಸ್ ಅಂತ ಹೇಳಿ ಒಂದು ಫಂಗಸ್, ಆಮೇಲೆ ಸ್ಯೂಡೋಮಾನಸ್ ಅಂತ ಹೇಳ್ಬಿಟ್ಟು ಒಂದು ಫಂಗಸ್, ಆಮೇಲೆ ಬ್ಯಾಸಿಲಸ್ ಮ್ಯಾಗಟೀರಿಯಾ ಅಂತ ಒಂದು ಬ್ಯಾಕ್ಟೀರಿಯಾ. ಈ ಮೂರನ್ನು ಸೇರಿಸ್ಬಿಟ್ಟು ರಂಜಕ ಕರಗಿಸುವ ಸೂಕ್ಷ್ಮ ಅಣುಜೀವಿಗಳು ಅಂತ ಹೇಳ್ತೀವಿ ನಾವು, ಫಾಸ್ಫರಸ್ ಸಾಲುಬಲೈಸಿಂಗ್ ಮೈಕ್ರೋ ಆರ್ಗಾನಿಸಮ್. ಇದು ಕೂಡ ಜೈವಿಕ ಗೊಬ್ಬರನೇ, ಇದು ಕೂಡ ಸೇಮ್ ಅದೇ ಲಿಗ್ನೈಟ್ ಪೌಡರ್ ಇದು ಇರ್ತದೆ. ಈ ಗೊಬ್ಬರವನ್ನು ನಾವು ಯೂಸ್ ಮಾಡಿದ್ದೆ ಆದ್ರೆ ಭೂಮಿಯಲ್ಲಿ, ಇದು ಯಾವುದೇ ಬೆಳೆಗಾದ್ರೂ ಯೂಸ್ ಮಾಡಬಹುದು, ಯಾವುದೇ ಮಣ್ಣಿಗಾದ್ರೂ ಯೂಸ್ ಮಾಡಬಹುದು. ಇದೇನ್ ಮಾಡ್ತದೆ ಅಂದ್ರೆ ನಿಮ್ಮಲ್ಲಿ ಯಾವ್ದಾದ್ರು ಕೂಡ ಕಾಂಪ್ಲೆಕ್ಸ್ ಫಾರ್ಮಿಂಗ್ ಆಗಿರುವಂತದನ್ನ, ಈಗ ಮೆಗ್ನೀಷಿಯಂ ಫಾಸ್ಫೇಟ್ ಆಗ್ತದೆ, ಐರನ್ ಫಾಸ್ಫೇಟ್ ಆಗಿರ್ತದೆ, ಅದೇನ್ ಮಾಡ್ತದೆ ಅಂದ್ರೆ ಬ್ರೇಕ್ ಮಾಡುತ್ತೆ, ಬ್ರೇಕ್ ಮಾಡಿ ಫಾಸ್ಫೇಟ್ ಅನ್ನ ರಿಲೀಸ್ ಮಾಡುದು. ಹಾಗೇನ್ ಮಾಡ್ತದೆ, ಇದು ಗಿಡಗಳಿಗೆ ಸಿಗುವಂಗ್ ಮಾಡ್ತದೆ. ಇದು ಯಾವ್ದೇ ರೀತಿ ವಾತಾವರಣದಲ್ಲಿ ಫಿಕ್ಸ್ ಮಾಡಲ್ಲ, ಬಟ್ ಭೂಮಿಯಲ್ಲಿ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಇರುವ ಫಾಸ್ಫರಸರನ್ನ ರಂಜಕವನ್ನ ಗಿಡಗಳಿಗೆ ತಗೊಳ್ಳಿಕ್ಕೆ ಈ ಒಂದು ಅನುಕೂಲ ಮಾಡ್ಕೊಳ್ಳುತ್ತೆ. ಅವಾಗ ಏನಾಗ್ತದೆ, ನೀವು ಮತ್ತೆ ಪದೇ ಪದೇ ಜಾಸ್ತಿ ಹಾಕೋದು ಬೇಕಾಗಲ್ಲ, ಕಡಿಮೆ ಮಾಡ್ತಾ ಹೋಗ್ಬೋದು ಹಾಕೋದು. ನಿಮ್ಮಲ್ಲಿ ಭೂಮಿಲಿ ಸುಮ್ನೆ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ, ನಮ್ಮಲ್ಲಿ ಸಸಿಗಳು ಸ್ಟಾಕ್ ಕೂಡ ಸಿಗ್ತಾ ಇರಲ್ಲ. ಹೌದು, ಆ ರೀತಿಯಾಗಿ ನಾವು ಇದನ್ನ ಈ ರಂಜಕಗಳ ಸೂಕ್ಷ್ಮ ಅಣುಜೀವಿಗಳನ್ನು ಇದು ಎಲ್ಲ ಬೆಳೆಗಳಿಗೂ ಇವತ್ತು ಉಪಯುಕ್ತ ಆಗಿದೆ, ಎಲ್ಲ ಭೂಮಿಗಳಿಗೂ ಬೇಕಾಗಿದೆ. ಹಾಗಾಗಿ ಇದನ್ನು ಉತ್ತಮವಾಗಿ ಉಪಯೋಗ ಮಾಡಬಹುದು. ಈಗ ಇದ್ರ ಬಳಕೆನೂ ಸಹ ಈಗ ತಾವೇನ್ ತಿಳಿಸಿದ್ರಲ್ಲ, ಅದೇ ತರನೇ ಬಳಸಬಹುದು. ಬೀಜ ಲೇಪನ ಮಾಡೋದ್ರ ಮೂಲಕ, ಕೊಟ್ಟಿಗೆ ಒಬ್ಬರದ್ದು ಬೆರೆಸೋದ್ರ ಮೂಲಕ, ಮತ್ತೆ ಇದು ನಾವೇನು ಸೀಡ್ಲಿಂಗ್ ಡಿಪ್ ಮಾಡಿ ಹಾಕ್ತಿವಲ್ಲ ಬೀಜ ಸಸಿಗಳನ್ನ, ಅದು ಬಿಟ್ಟು ಹಾಕೋದು, ಅದೇ ರೀತಿ ವಿಧಾನನೇ ಬರ್ತದೆ. ಇನ್ನು ಪೊಟ್ಯಾಶ್ ಕರಗಿಸುವ ಇನ್ನೊಂದು ಪೊಟ್ಯಾಶ್ ಕರಗಿಸಿಕೊಳ್ಳೋ ಸೂಕ್ಷ್ಮ ಅಣುಜೀವಿಗಳು ಇತ್ತೀಚೆಗೆ ಒಂದು 3-4 ವರ್ಷದಿಂದ ಇದೊಂದು ಕಣ್ಣು, ಇದು ಕೂಡ ಸೇಮ್ ಅಷ್ಟೇ. ಏನು ಹೇಗೆ ನಾವು ರಂಜಕ ಹೆಂಗೆ ಫಿಕ್ಸ್ ಆಗುತ್ತಲ್ಲ ಸಾಯಿಲ್ ಅಲ್ಲಿ, ಅದೇ ರೀತಿ ಪೊಟ್ಯಾಶ್ ಕೂಡ ಫಿಕ್ಸ್ ಆಗ್ತದೆ. ಪೊಟಾಶಿಯಂ ಮೆಗ್ನೀಷಿಯಂ ಫಾಸ್ಫೇಟ್ ಆಗ್ತದೆ, ಐರನ್ ಪೊಟಾಶ್ ಆಗ್ತದೆ, ಅವು ಕೂಡ ಈ ಪ್ರೊಟೂರಿಯಾ ಅಂತ ಹೇಳಿ ಒಂದು ಆರ್ಗಾನಿಸಮ್, ಪೊಟಾಶ್ ಕರಗಿಸುವ ಸೂಕ್ಷ್ಮ ಅಣುಜೀವಿ. ಇದು ಕೂಡ ಏನ್ ಮಾಡ್ತದೆ, ನಾವು ಅಪ್ಲೈ ಮಾಡಿದ್ರೆ ಈ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಇರುವ ಪೊಟಾಶ್ ಅನ್ನ ಬ್ರೇಕ್ ಮಾಡಿ ಪೊಟಾಶ್ ಅನ್ನ ಗಿಡಗಳಿಗೆ ಕೊಡ್ಲಿಕ್ಕೆ ಯೂಸ್ ಮಾಡ್ತದೆ. ಇದು ಕೂಡ ಉತ್ತಮವಾದದ್ದು. ಸರಿ ನಾಗರಾಜ್ ಅವರೇ, ಈಗ ಮಣ್ಣು ಪರೀಕ್ಷೆನಲ್ಲಿ ನಮ್ಮ ಭೂಮಿನಲ್ಲಿ ರಂಜಕ ಮತ್ತೆ ಪೊಟ್ಯಾಶು ಯಾವ ಪ್ರಮಾಣದಲ್ಲಿ ಇರಬೇಕು, ಅಷ್ಟು ಪ್ರಮಾಣದಲ್ಲಿ ಇದೆ ಅಂತ ಫಲಿತಾಂಶ ನಮಗೆ ಸಿಗುತ್ತೆ. ಆದ್ರೆ ಅದು ಗಿಡಗಳಿಗೆ ಪೂರೈಕೆ ಆಗ್ತಿಲ್ಲ ಅಂತ ನಮ್ಗೆ ಹೆಂಗ್ ಗೊತ್ತಾಯ್ತು? ಗಿಡಗಳಿಗೆ ರೋಗ ಬರುವಂತದ್ದು, ಯಾಕಂದ್ರೆ ಪೊಟಾಶ್ ಅಂಶ ಕಮ್ಮಿ ಆದಾಗ ಕಾಳು ಕಟ್ಟದ ಕಡೆ ಕಾಳು ಕಟ್ಟ ಕಮ್ಮಿ ಆಗುತ್ತೆ, ಇಳುವರಿ ಕಡಿಮೆ ಅಂಡ್ ಈಗ ತೆಂಗಿನಕಾಯಿ ಎಲ್ಲ ಇದು ಕಾಳು ಸರಿ ಉಂಡಡ್ಕ ಆಗ್ತದೆ, ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಅವಾಗ ಏನಾಗ್ತದೆ ಅಂದ್ರೆ ಪೊಟಾಶ್ ಕಮ್ಮಿ ಇದೆ ಅಂತೇಳಿ ಮತ್ತೆ ಪೊಟಾಶ್ ನಾವು ಹಾಕಿ ಅಂತೀವಿ ಅಲ್ವಾ. ಸಾಯಿಲ್ ಟೆಸ್ಟ್ ಮಾಡಿದ್ರೆ ಪೊಟಾಶ್ ಅಂಶ ಜಾಸ್ತಿ ಇರುತ್ತೆ, ಬಟ್ ಸಸಿಗಳ ಗುಣಗಳು ನೋಡಿದ್ರೆ ಇದ್ರೆಲ್ಲ ಪೊಟಾಶ್ ಕಮ್ಮಿ ಇದೆ ಅಂತೇಳಿ ಸುಮ್ಮನೆ ರೆಕಮೆಂಡೇಶನ್ ನಾವು ಮಾಡ್ತೀವಿ ಪೊಟಾಶ್ ಹಾಕಿ ಅಂತ. ಅವಾಗ ಏನಾಗ್ತದೆ ಅದ್ರ ಜೊತೆಗೆ ಕರಗಿಸುವ ಸೂಕ್ಷ್ಮದು ಹಾಕಿದಾಗ ನೀವು ಮತ್ತೆ ಪೊಟಾಶ್ ಹಾಕಿದ್ರೆ ಮತ್ತೆ ಹಂಗೆ ಆಗ್ತದೆ. ಹೌದು, ಹಾಗೆ ಉಳ್ಕೊಳ್ಳೋದು ಪೊಟಾಶ್ ಹಾಗೆ ಉಳ್ತದೆ. ಈಗ ನೀವು 100 kg ಹಾಕಿದ್ರೆ 30 kg ತಗೋಬಹುದು, ಇನ್ನು 70 kg ಏನಾಗ್ತದೆ ಮಣ್ಣಲ್ಲಿ ಫಿಕ್ಸ್ ಆಗೋಗ್ತದೆ. ಆ ರೀತಿಯಾಗಿ ನಾವು ಇದನ್ನ ಬಳಸೋ. ಈಗ ರಂಜಕದ ಕೊರತೆ ಆದ್ರೂ ಸಹ ಅದು ಒಂದು ಬೇರೆ ರೀತಿಯಲ್ಲೇ ರೋಗ ಲಕ್ಷಣದ ರೀತಿಯಲ್ಲಿ ಕಂಡುಬರುತ್ತೆ. ಎಲ್ಲ ಸೂಕ್ಷ್ಮಗಳು ಯಾವುದೇ ಒಂದು ನ್ಯೂಟ್ರಿಯೆಂಟ್ಸ್ ಇದೆಯಲ್ಲ 3-4 ಪೋಷಕಾಂಶಗಳು, ಯಾವುದು ಕೊರತೆ ಆದ್ರೂ ಕೂಡ ನಿಮ್ಮಲ್ಲಿ ಸಸಿಯಲ್ಲಿ ಕಂಡುಬಿಡುತ್ತದೆ. ಈ ಒಂದು ಅಂಶ ಕೊರತೆ ಆದ್ರೆ ಇದು ಬರ್ತದೆ ಅಂತೇಳಿ ಗೊತ್ತಾಗ್ತದೆ. ಹಾಗಾಗಿ ಈಗ ನಾವು ಏನು ರಾಸಾಯನಿಕ ಗೊಬ್ಬರಗಳನ್ನ ನಾವೇನು ಬಳಸ್ತಾ ಇದಾರಲ್ಲ ರೈತರು, ಅದಷ್ಟು ಏನು ಸಂಪೂರ್ಣವಾಗಿ ಸಸ್ಯಗಳು ಹೀರ್ಕೋತಾವೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಹೌದೌದು, ನಾವು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬಿಟ್ಟು ಅದರ ಫಲಿತಾಂಶದ ಆಧಾರದ ಮೇಲೆ ನಮ್ಮ ಇಳುವರಿ ಎಷ್ಟು ಬರ್ತಾ ಇದೆ, ನ್ಯೂನತೆ ಏನಾದ್ರು ಇದೆಯಾ ಅನ್ನೋದನ್ನ. ನಿಮ್ಮ ಮಣ್ಣು ಪರೀಕ್ಷೆಯಲ್ಲಿ ಪೊಟಾಶ್ ರಂಜಕ ಜಾಸ್ತಿ ಇದೆ ಅಂದ್ರೆ ನೀವು ರಂಜಕ ಕರಗಿಸುವ ಅಥವಾ ಪೊಟಾಶ್ ಕರಗಿಸುವ ಸೂಕ್ಷ್ಮ ಉಪಯೋಗ ಮಾಡೋದು ತುಂಬಾ ಒಳ್ಳೇದು. ಒಳ್ಳೇದು, ಜಾಸ್ತಿ ಇದೆ ಆದ್ರೆ ಯಾಕೆ ಗಿಡಗಳ ಹಿಂಗೆ ಆಗ್ತಿದೆ ಅಂದ್ರೆ ಈ ರೀತಿ ಕಾರಣ ಇರ್ತದೆ. ಹಾಗೆ ಅವನ್ನು ಯೂಸ್ ಮಾಡಿದ್ರೆ ಬೆಳೆಗಳಿಗೆ ಇದು ಹಿತವಾಗಿ ಸಿಗ್ತದೆ. ಇನ್ನೊಂದು ಇದರಲ್ಲಿ ರಂಜಕ ಪೊಟಾಶ್ ಅಲ್ಲಿ ಮೈಕೋರಜ ಅಂತೇಳಿ ಇನ್ನೊಂದು ಸೂಕ್ಷ್ಮಾಣುಜೀವಿ ವ್ಯಾಮ್ ಅಂತ ಹೇಳ್ತೀವಿ, ಇದು ಇತ್ತೀಚೆಗೆ ತುಂಬಾ ಜನಪ್ರಿಯ ಆಗ್ತಿದೆ. ಆಕ್ಚುಲಿ ಇವತ್ತು ಇಸ್ರೇಲ್ ಅಲ್ಲಿ ಇದು ತುಂಬಾ ಮಹತ್ವ ಪಡೆದಿದೆ. ಏನದು ವ್ಯಾಮ್ ಅಂದ್ರೆ? ವ್ಯಾಮ್ ಅಂದ್ರೆ ವ್ಯಾಸ್ಕ್ಯುಲರ್ ಅರ್ಬೆಸ್ಕ್ಯುಲರ್ ಮೈಕೋರಜಾ ಅಂತ ಹೇಳ್ಬಿಟ್ಟು ಇದೊಂದು ಶಿಲೀಂಧ್ರ ಫಂಗಸ್, ವ್ಯಾಮ್ ಫಂಗಸ್ ಅಂತ ಹೇಳ್ಬಿಟ್ಟು ಮಣ್ಣಲ್ಲೇ ಮಿಕ್ಸ್ ಮಾಡಿ ಸೂಕ್ಷ್ಮಾಣುಜೀವಿಗಳನ್ನ ಅದು ವ್ಯಾಮ್ ಫಂಗಸ್ ಅಂತ ಹೇಳ್ತೀವಿ. ಇದು ನಾವು ಎಲ್ಲೆಲ್ಲಿ ಬರ ತುಂಬಾ ಚೆನ್ನಾಗುತ್ತೆ ಸ್ಟ್ರೆಸ್ ಕಂಡೀಷನ್ ಅಲ್ಲಿ, ಈಗ ನೀರಿನ ಅಂಶ ಕಮ್ಮಿ ಇದೆ, ಇವು ನೋಡಬಹುದು. ನಾವು ಇಸ್ರೇಲ್ ಎಲ್ಲ ನೋಡಿ, 1 acre ನೀವು ತಗೊಂಡಾಗ ಎಲ್ಲೋ ಹೈಟ್ ಒಂದೇ ನಮೂನೆ ಇರ್ತದೆ. ಪ್ಲಾಂಟ್ ಗ್ರೋತ್ ಈಗ ಎಲ್ಲೋ 5 feet ಎಲ್ಲೋದು 5 feet ಇರುತ್ತೆ, ನೀವು ನೋಡಿರ್ಬೋದು ಟಿವಿನಲ್ಲಿ ಅಥವಾ ಯಾವ್ದರಲ್ಲಿಗಳಲ್ವಾ. ಇಸ್ರೇಲ್ ಅಲ್ಲಿ ಈ ಮೈಕ್ರೋರೈಜನ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ. ಏನಾಗ್ತಂದ್ರೆ ನಮಗೆ ಇದು 1 acre ಜಾಗ ಇದೆ ಅಂದ್ರೆ 1 acre ಪೂರ್ತಿಯಲ್ಲೂ ಕೂಡ ನಿಮಗೆ ಒಂದೇ ರೀತಿ ನ್ಯೂಟ್ರಿಯೆಂಟ್ಸ್ ಅಂತ ಸಿಗೋದಿಲ್ಲ. ಈಗ ಒಂದು ಮೂಲೆಯಲ್ಲಿ ನೈಟ್ರೋಜನ್ ಕಮ್ಮಿ ಇರಬಹುದು, ಇನ್ನೊಂದು ಮೂಲೆಯಲ್ಲಿ ಫಾಸ್ಫರಸ್ ಕಮ್ಮಿ ಇರಬಹುದು, ಇನ್ನೊಂದು ಮೂಲೆಯಲ್ಲಿ ಪೊಟಾಶ್ ಕಮ್ಮಿ ಇರಬಹುದು. ಆ ರೀತಿ ಪರಿಸ್ಥಿತಿ ಇರ್ತದೆ. ಹಾಗೆ ನಮ್ಮಲ್ಲಿ ಏನಾಗ್ತದೆ ನೀವು ನೋಡಿ, ಯೂನಿಫಾರ್ಮಿಟಿ ಇಲ್ಲ ನಮ್ಮಲ್ಲಿ ಪ್ಲಾಂಟ್ಸ್. ಒಂದು ಸ್ವಲ್ಪ ಗಿಡ ಇರ್ತದೆ ಎತ್ತಾರೆ, ಅವಾಗ ಏನಾಗ್ತದೆ ನಮಗೆ ಮೆಕಾನಿಕಲ್ ಹಾರ್ವೆಸ್ಟ್ ತುಂಬಾ ಕಷ್ಟ. ಹೌದು, ಒಂದೇ ನಮ್ನೆ ಹೈಟ್ ಇದೆ ಅಂದ್ರೆ ನಾವು ಮೆಕಾನಿಕಲ್ ಹಾರ್ವೆಸ್ಟ್ ತುಂಬಾ ಈಸಿ, ಮೆಷಿನ್ ಹಾರ್ವೆಸ್ಟಿಂಗ್ ಈಸಿ ಆಗ್ತದೆ. ಆಗ ಏನಾಗ್ತದೆ ಅಂದ್ರೆ ಈ ಮೈಕ್ರೋಜನ್ ಯೂಸ್ ಮಾಡಿದ್ರೆ ಇದು ಫಂಗಸ್, ಈಗ ನಾವೀಗ ಹತ್ತಿ ತರ ಬೆಳ್ಕೊಳ್ತಿದ್ದು ನಾವು ಇದನ್ನ ಹಾಕಿದ್ರೆ ಇದು ಕೂಡ 4-5 kg ಬೇಕು 1 acre. ನೀವು ಹಾಕ್ಬಿಟ್ಟು ಏನಾಗ್ತದೆ ಅಂದ್ರೆ ಇದು ಬೇರಿನ ಜೊತೆನೆ ಬೆಳ್ಕೊಳ್ಳುತ್ತೆ. ಬೇರಿನ ಜೊತೆನೆ ಬೆಳ್ಕೊಂಡು ಈಗ ಏನಾಗ್ತದೆ, ನೀವು ಒಂದು ಗಿಡ ತಗೊಳ್ರಿ, ಒಂದು ಯಾವ್ದೇ ಗಿಡ ತಗೊಂಡ್ರೆ ಅದು ರೂಟ್ ಜೋನ್ ಎಷ್ಟು ಇರುತ್ತೆ, 1-2 feet ಅಷ್ಟೇ ಅಲ್ವಾ. ಒಂದ್ ಗಿಡ ತಗೊಂಡ್ರೆ ಅದು ಸುತ್ತಲೂ ಎಲ್ಲ 1.5 feet ತನಕ ಹೋಗ್ಬೋದು. ನಿಮ್ಗೆ ಆ 1.5 feet ಒಳಗೆ ಪೋಷಕಾಂಶಗಳ ಕೊರತೆ ಆಗ್ಬೋದು, ಒಂದೊಂದ್ಸರಿ ನೀರಿನ ಕೊರತೆನೂ ಆಗ್ಬೋದು, ಪೋಷಕಾಂಶಗಳ ಕೊರತೆನೂ ಆಗ್ಬೋದು. ಅಂತ ಸಂದರ್ಭದಲ್ಲಿ ನಿಮ್ಮ ಗಿಡ ಏನಾಗ್ತದೆ ಅಂದ್ರೆ ಸರಿ ಬೆಳವಣಿಗೆ ಆಗಲ್ಲ. ಇದು ನೀವು ಏನಾದ್ರು ಮೈಕ್ರೋರೈಜ ಯೂಸ್ ಮಾಡಿದ್ರೆ ಇದೇನ್ ಮಾಡ್ತದಂದ್ರೆ ಬೇರಿನ ಸಹಯೋಗದಿಂದ ಬೆಳ್ಕೊಂಡು ಸುಮಾರು 10 meters ಅಷ್ಟು ಹೋಗ್ತದೆ ಫಂಗಸ್. ಫಂಗಸ್ ಗೊತ್ತಲ್ಲ, 10 feet ಇರ್ತದೆ. ಅದು ಬೇರಿಂದ ಬೆಳ್ಕೊಂಡು ಸುಮ್ಮನೆ ಹೋಗ್ತಾನೆ ಇರುತ್ತೆ 10 meters ತನಕ. ನಿಮ್ಗೇನಾದ್ರೂ ಒಂದು ಯಾವ್ದೇ ಒಂದು ಸಂದರ್ಭದಲ್ಲಿ ಈ 1.5 feet ಒಳಗೆ ಯಾವ್ದಾದ್ರು ಪೋಷಕಾಂಶಗಳ ಕೊರತೆ ಉಂಟಾದ್ರೆ ಇದೇನ್ ಮಾಡ್ತಂದ್ರೆ ಆ ಬಿಯಾಂಡ್ ರೂಟ್ ಜೋನ್ ಇಂದ, ರೂಟ್ ಜೋನ್ ಹೊರಗಡೆಯಿಂದ ಕೂಡ ಇರ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಅವಾಗ ಏನಾಗ್ತದೆ ಅಂದ್ರೆ ಪ್ಲಾಂಟ್ ಕರೆಕ್ಟ್ ಆಗಿರ್ತದೆ ಅಲ್ವಾ. ಹಾಗಾಗಿ ಇದು ಬಹಳ ಉತ್ತಮ, ಮತ್ತೆ ಪೋಷಕಾಂಶಗಳ ಹೀರುವಿಕೆಯಲ್ಲಿ ತುಂಬಾ ಮಹತ್ವ ಪಡ್ತದೆ, ಮತ್ತೆ ಮಾಯಿಶ್ಚರ್ ತೇವಾಂಶವನ್ನು ಹೀರ್ಕೊಳ್ಳಿ ಇದು ಬಹಳ ಮುಖ್ಯ, ಬಹಳ ಮುಖ್ಯ. ಹಂಗಾಗಿ ಇವತ್ತರ ಗೌರ್ಮೆಂಟ್ ಇರ್ಬೋದು, ನಮ್ಮ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಇದಕ್ಕೆ ತುಂಬಾ ಮಹತ್ವನ ಕೊಡ್ತಾ ಇದೆ. ಯಾಕೆಂತೇಳಂದ್ರೆ ಇವತ್ತಿನ ದಿವಸ ಭೂಮಿಯಲ್ಲಿ ನೀರು ಹಿಡ್ಕೊಳ್ಳುವಂತಹ ಶಕ್ತಿನೇ ಕಡಿಮೆ ಆಗಿದೆ ಅಲ್ವಾ. ನಿಮಗೆ 20 meters ಕೂಡ ನೀರು ಹೋಗ್ತದೆ, ಅಂತ ಒಂದು ಶಕ್ತಿ ಸೂಕ್ಷ್ಮಾಣುಜೀವಿಗೆ. ಹಾಗಾಗಿ ಇವತ್ತು ಇಸ್ರೇಲ್ ಅಲ್ಲಿ ಕಂಪಲ್ಸರಿ ಮೈಕ್ರೋರೈಜನ್ ತುಂಬಾ ಅಲ್ಲೇ ಒಂದು ಹಣಿಗೂ ಲೆಕ್ಕ ಹಾಕ್ತಾರೆ, ಒಂದು ಡ್ರಾಪ್ ನೀರಿಗೂ ಕೂಡ ಲೆಕ್ಕ ಆಗ್ತಾರೆ. ಹಾಗಾಗಿ ಅಂತದ್ರಲ್ಲಿ ತುಂಬಾ ಯೂಸ್ ಆಗ್ತದೆ. ನಮ್ಮಲ್ಲಿ ಕೂಡ ಇದು ಯಥೇಚ್ಛವಾಗಿ ಈಗ ಬಳಕೆ ಆಗ್ತಾ ಇದೆ, ಎಲ್ಲ ಕಡೆ ಸಿಗ್ತಾ ಇದೆ. ಇದು ತುಂಬಾ ಇನ್ನು ಪ್ರಚಾರ ಜಾಸ್ತಿ ಬೇಕಾಗಿದೆ. ಈಗ ಅಕಸ್ಮಾತ್ ನೋಡಿ ಕಟಾವಿಗೆ ಬಂದಿದೆ, ಸ್ವಲ್ಪ ನೀರಿದ್ರೆ ಚೂರು ತೇವಾಂಶ ಇದ್ದಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಅಲ್ಲಪ್ಪ ಬೆಳೆ ಅಂತ ಹೇಳುವಂತ ಸಂದರ್ಭದಲ್ಲಿ ಇದು ಬಹಳ ಅನುಕೂಲ ಅಲ್ವಾ. ತೇವಾಂಶವನ್ನು ಹಿಡಿದಿಟ್ಟುಕೊಂಡು ಪೂರೈಕೆ ಮಾಡಿಕೊಡುತ್ತಿತ್ತು ನಿಮ್ಗೆ 20 meters ಅಲ್ಲಿದ್ದು ಕೂಡ ನಿಮಗೆ ಪೂರೈಕೆ ಮಾಡುತ್ತೆ. ಹಾಗಾಗ್ಬಿಟ್ಟಿದ್ದನ್ನ ಸುಮಾರು 1 acre 4-5 kg ಬೇಕಾಗ್ತದೆ. ಇದು ಮಣ್ಣಿನ ರೂಪದಲ್ಲಿ ಇರ್ತದೆ, ಇದು ಕೂಡ ಜೈವಿಕ ಗೊಬ್ಬರ. ಯಾವುದೇ ಜೈವಿಕ ಗೊಬ್ಬರ ತುಂಬಾ ಕಾಸ್ಟ್ ಇಲ್ಲ. ನಾವೇನು ಸುಮ್ಮನೆ ಒಂದು ಔಷಧಿ ಒಂದ್ ಲೀಟರ್ 2,000-3,000 ಔಷಧಿ ಹೊಡಿತೀವಿ ಅಲ್ವಾ, ಇದೇ ನಿಮಗೆ 5 ಕೆಜಿ ತಗೊಂಡ್ರು ಕೂಡ 300-400 ರೂಪಾಯಿ ಆಗ್ತದೆ. ಮತ್ತೆ ಇದ್ರ ರೈತ ಸಂಪರ್ಕ ಅದ್ರೂ ಕೂಡ ಸಬ್ಸಿಡಿಯಲ್ಲೂ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಗಮನ ಕೊಟ್ಟು ರೈತ ಸಂಪರ್ಕ ಸಿಗದೇ ಇದ್ರೂ ಕೂಡ ಒಂದೊಂದ್ಸಾರಿ ಮಾರ್ಕೆಟ್ ಅಲ್ಲೂ ಸಿಗ್ತಾ ಇದೆ. ಅಂದ್ರೆ ಬೇಕು ಅಂತ ಹೇಳೋದನ್ನ ಮುಂಚಿತವಾಗಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಅಥವಾ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ರೆ ಇಲ್ಲದೆ ಹೋದ್ರೆ ತರಿಸ್ಕೊಡ್ತಾರೆ. ಇಲ್ಲ ನಮ್ಮ ಯೂನಿವರ್ಸಿಟಿ ಬಂದ್ರೆ ಯಾವಾಗಲೂ ಸಿಗ್ತದೆ. ಸಿಗುತ್ತೆ. ಓಹೋ ಹೌದಾ? ಯಾವಾಗಲೂ ಎಲ್ಲಾ ಜೈವಿಕ ಗೊಬ್ಬರಗಳು ಸಿಗುತ್ತದೆ. ಸಿಗುತ್ತೆ ಎಲ್ಲ ಜೈವಿಕ. ಇಲ್ಲಿ ದುಡ್ಡು ಕೊಟ್ಟು ತಗೋಬೇಕಾಗುತ್ತದೆ. 100 ರೂಪಾಯಿ ಕೆಜಿ ಇರ್ತದೆ, 1 ಕೆಜಿಗೆ 100 ರೂಪಾಯಿ. ಆರಾಮಾಗಿ ಕೊಡಬಹುದು, ಏನ್ ತೊಂದರೆ ಇಲ್ಲ. ನಿಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ, 1 ಎಕರೆಗೆ 2-3 ಕೆಜಿ ಹಾಕೋದ್ರಿಂದ ಏನ್ ತೊಂದರೆ ಇಲ್ಲ. ಇನ್ನು ನಾಗರಾಜ್ ಅವರೇ, ಈಗ ರೈತರು ಈ ಜೈವಿಕ ಗೊಬ್ಬರವನ್ನ ಬಳಸೋದಕ್ಕೆ ಮುಂಚೆ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು? ಜೈವಿಕ ಗೊಬ್ಬರವನ್ನು ಬಳಕೆಯಿಂದ ಮುಂಚೆ ಅಂದ್ರೆ, ಈಗ ಜೈವಿಕ ಗೊಬ್ಬರಗಳನ್ನ ನಾವು ಬೆಳೆ, ಈಗ ಅಕಸ್ಮಾತ್ ದಳ ದಾನ ಇದ್ರೆ ರೈಸೋಬಿಯಮ್ ಬಳಸಬೇಕು. ಮತ್ತೆ ಈ ರಂಜಕ ಮತ್ತೆ ಪೊಟಾಶ್ ಕರಗಿಸುವ ಮತ್ತು ವ್ಯಾಮ್ ಇವನ್ನು ಯಾವುದೇ ಕ್ರಾಪ್ಗಳಾದ್ರೂ ಯೂಸ್ ಮಾಡಬಹುದು, ಎಲ್ಲ ಬೆಳೆಗಳಿಗೂ ಯೂಸ್ ಮಾಡಬಹುದು, ಅದ್ರದ್ದು ಏನ್ ತೊಂದರೆ ಇಲ್ಲ. ಮತ್ತೇನಾಗ್ತದೆ, ನಾವು ಹೇಳೋ ಬೀಜ ಲೇಪನ ಮಾಡಬೇಕಾದ್ರೆ ಇದನ್ನ ಡೈರೆಕ್ಟ್ ಸೂರ್ಯನ ಬೆಳಕಿಂದ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ಸಡನ್ ಆಗಿ ಸೂರ್ಯನ ಬೆಳಕು ಬಿದ್ರೆ, ಶಾಖ ಬಿದ್ರೆ ಏನಾಗ್ತದೆ ಅಂದ್ರೆ ಅದು ಜೀವಾಂಶಗಳು ಸಾಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಅಂಗಡಿಯಿಂದ ತಂದ ಮೇಲೆ ಅದನ್ನ ತಗೊಂಡ್ಬಿಟ್ಟು ಎಲ್ಲರೂ ಮಾಡಬಾರ್ದು. ಆಮೇಲೆ ಏನಾಗ್ತದೆ ಅಂದ್ರೆ, ಈಗ ಡೇಟ್ ಇರ್ತದೆ, ಈಗ ಒಂದು ಜೈವಿಕ ಗೊಬ್ಬರ 6 ತಿಂಗಳ ಎಕ್ಸ್ಪೈರಿ ಡೇಟ್ ಇರ್ತದೆ. 6 ತಿಂಗಳೊಳಗೆ ಆ ಜೈವಿಕ ಗೊಬ್ಬರವನ್ನು ಉಪಯೋಗ ಮಾಡಬೇಕಾಗ್ತದೆ. ಒಂದ್ ವೇಳೆ ಅವ್ರು ಏನಾದ್ರು ಬಳಸೋದು ನಾಳೆ ಅಂತ ಹೇಳಂದ್ರೆ, 2 ದಿವಸ ಮುಂಚೆ ತಂದಿಟ್ಕೊಂಡು ಅದನ್ನ ಒಳ್ಳೆ ರೀತಿ ನಿರ್ವಹಣೆ ಮಾಡಿ ಬಳಸಿದ್ರೆ ಒಳ್ಳೆ ಪರಿಣಾಮ ಬರ್ತದೆ. ಏನಾಗ್ತದೆ, ನಾವು ಅದು ಜೈವಿಕ ಗೊಬ್ಬರಗಳಿಗೂ ಮಾನದಂಡ ಮಾಡಿದೆ, ಈಗ ಸೆಂಟ್ರಲ್ ಗವರ್ಮೆಂಟ್ ಫರ್ಟಿಲೈಸರ್ಸ್ ಕಾರ್ಪೊರೇಷನ್ ಮಾಡಿದೆ. ನಾವೇನಾದ್ರೂ ಟೆಸ್ಟಿಂಗ್ ಮಾಡಬಹುದು. ಈಗ 1 ಗ್ರಾಮ್ ಜೈವಿಕ ಗೊಬ್ಬರ ತಗೊಂಡ್ರೆ, ಈಗ 6 ತಿಂಗಳು 5 ತಿಂಗಳೊಳಗೆ ನಾವೇನು ಸ್ಯಾಂಪಲ್ ತಗೊಂಡು ಅನಾಲಿಸಿಸ್ ಮಾಡಿದ್ರೆ, 1-0 ಹಾಕಿದ್ರೆ ಎಷ್ಟು ಸೂಕ್ಷ್ಮಜೀವಿ, ಅಷ್ಟು ಸೂಕ್ಷ್ಮಜೀವಿ. ರೈಜೋಬಿಯಂ ತಗೊಂಡ್ವಿ ನಾವು, 1 ಗ್ರಾಮ್ ರೈಜೋಬಿಯಂ ಜೈವಿಕ ಗೊಬ್ಬರ ತಗೊಂಡ್ರೆ ಅದರಲ್ಲಿ 10 ಲಕ್ಷ ರೈಜೋಬಿ 1 ಗ್ರಾಮಲ್ಲಿ ಇರಬೇಕು. 1 ಗ್ರಾಮ್ ಜೈವಿಕ ಗೊಬ್ಬರದ ನಾವು ಅನಾಲಿಸಿಸ್ ಮಾಡಿದ್ರೆ 10 ಲಕ್ಷದಿಂದ 1 ಕೋಟಿಯಷ್ಟು ರೈಜೋಬಿಯಂ ಸೂಕ್ಷ್ಮಜೀವಿಗಳು ಇರಬೇಕಾಗ್ತದೆ. ಅದೇ ರೀತಿ ಅಜಿಟೋಬ್ಯಾಕ್ಟರ್ ಎಲ್ಲ ಸೂಕ್ಷ್ಮಜೀವಿಗಳು ಅಷ್ಟೇ. ಹಾಗಾಗಿ ಮ್ಯಾಕ್ಸಿಮಮ್ 6 ಮಂತ್ ಎಕ್ಸ್ಪೈರಿ ಡೇಟ್ ಇರ್ತದೆ. ಈಗ ದ್ರವ ರೂಪದಲ್ಲಿ ಸಿಗ್ತಾ ಇದೆ. ಈ ದ್ರವ ರೂಪದಲ್ಲಿರೋದನ್ನು ಸಹ ಇದೇ ರೀತಿನೇ ಬಳಸೋದು? ಇದೇ ರೀತಿನೇ ಬಳಸೋದು, ಏನ್ ತೊಂದರೆ ಇಲ್ಲ. ಸೇಮ್ ಅದೇ ರೀತಿನೇ ಬಳಸೋದು. ದ್ರವ ರೂಪದ ಇನ್ನೂ ಈಸಿ ಆಗ್ತದೆ, ಬೀಜ ಲೇಪನ ಮಾಡೋದು ಈಸಿ ಆಗ್ತದೆ, ಡಿಪ್ಪಿಂಗ್ ಮಾಡೋದು ಈಸಿ ಆಗ್ತದೆ, ಎಲ್ಲದೂ ಕೂಡ ಈಸಿ ಆಗ್ತದೆ. ದ್ರವ ರೂಪದಲ್ಲಿ ಮಾಡಿದಾಗ ನಿಮಗೆ ಜೀವಾಣುಗಳ ಸಂಖ್ಯೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ, ಸ್ವಲ್ಪ ಅದು ಕಾಸ್ಟ್ಲಿ ಇರಬಹುದು. ಮತ್ತೆ ನಿಮಗೆ 1 ವರ್ಷದಂಕ ಎಕ್ಸ್ಪೈರಿ ಡೇಟ್ ಇರ್ತದೆ, ಕ್ಲೀನ್ ಕ್ಯಾನ್ ಎಲ್ಲ ಪ್ಯಾಕ್ ಮಾಡಿ ಇರ್ತದೆ, ಅದು ಸುಮಾರು 2 ವರ್ಷದಂಕೂ ತಗೊಂಡ ವ್ಯಾಲಿಡಿಟಿ ಇರ್ತದೆ. ಆದ್ರೆ ನೀವು ಹೇಳಿದಾಗೆ ಬರೀ 1 ಕೆಜಿಗೆ ನಾವು ಇಷ್ಟೆಲ್ಲ ದುಡ್ಡು ಕೊಡಬೇಕಂತ ರೈತರು ಆಲೋಚನೆ ಮಾಡೋದಾದ್ರೆ, ಆದ್ರೆ ಅವ್ರು ರಾಸಾಯನಿಕ ಗೊಬ್ಬರಕ್ಕೆ ಎಷ್ಟು ಬಳಸ್ತಾ ಇದ್ದಾರೆ ಅದನ್ನ ಲೆಕ್ಕ ಹಾಕ್ಬೇಕಲ್ಲ. ಹೌದು, ಇದನ್ನ ಬಳಸೋದ್ರಿಂದ ಅದರಲ್ಲಿ ಪೂರಕವಾಗಿ ಎಷ್ಟು ನಾವು ರಾಸಾಯನಿಕ ಗೊಬ್ಬರ ಬಳಕೆಯ ಪ್ರಮಾಣ ಕಡಿಮೆ ಆಗ್ತದೆ. ಇನ್ನು ಇದ್ರ ಜೊತೆಗೆ ಈ ರೋಗ ಮತ್ತೆ ಇನ್ನಿತರ ಪೀಡೆಗಳ ನಿಯಂತ್ರಣ ಏನಾರಾಗುತ್ತೆ? ಇದರಿಂದ ಏನಾಗ್ತದೆ ಅಂದ್ರೆ, ಒಂದು ಡೈರೆಕ್ಟ್ಲಿ ಇದು ಕಂಟ್ರೋಲ್ ಮಾಡಲ್ಲ, ಅಸಚ್ ಜೈವಿಕ ಗೊಬ್ಬರಗಳೇ ರೋಗ ಮತ್ತು ಕೀಟಗಳನ್ನ ಕಂಟ್ರೋಲ್ ಮಾಡಲ್ಲ. ಬಟ್ ಏನಾಗ್ತದೆ ಅಂದ್ರೆ, ಆ ಗಿಡಗಳಿಗೆ ಒಂದು ಶಕ್ತಿ ಕೊಡ್ತದೆ, ರೆಸಿಸ್ಟೆನ್ಸ್ ಅಂತ ಒಳ್ಳೆ ಪವರ್ ಕೊಡ್ತದೆ. ಆ ಒಳ್ಳೆ ಪವರ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ರೋಗ ರುಜಿನಗಳು ಕಮ್ಮಿ ಆಗ್ತದೆ. ರೋಗ ರುಜಿನಗಳು ಬಂದ್ಮೇಲೆ ಇದರಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಬರೋದನ್ನ ತಡಿಲಿಕ್ಕೆ ಇದು ನಿರೋಧಕ ಶಕ್ತಿಯಾಗಿ ವರ್ಕ್ ಮಾಡ್ತದೆ. ಅಂದ್ರೆ ಒಳ್ಳೆ ಬೆಳವಣಿಗೆ ಕೊಡ್ತದೆ, ಬೆಳವಣಿಗೆ ಕೊಡ್ತದೆ. ಆಟೋಮೆಟಿಕ್ ಒಳ್ಳೆ ಬೆಳವಣಿಗೆ ಇದ್ದಾಗ ನಿಮಗೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ನೋಡಿ, ಹಾಗಾಗಿ ಆ ಕೀಟನಾಶಕಗಳ ಬಳಕೆಗೆ ನಾವು ಬಳಸ್ತಾ ಇದ್ದಂತ ಹಣನೂ ಉಳಿತದೆ. ಹೌದು, ಈ ಎಲ್ಲ ಲೆಕ್ಕಾಚಾರ ಹಾಕಿದಾಗ ಇದೇನ ಅಂತ ಒಂದು ದೊಡ್ಡ ಕಾಸ್ಟ್ಲಿ ಅಂತ ಹೇಳಿಲ್ಲ, ಭಾರಿ ಕಾಸ್ಟ್ಲಿ ಏನಲ್ಲ. ಇವತ್ತಿನ ಲೆಕ್ಕದ ಏನು ಕಾಸ್ಟ್ಲಿನೇ ಅಲ್ಲ. ನೀವು ಒಂದು ಇವತ್ತು ಫರ್ಟಿಲೈಸರ್ ಎಷ್ಟು ಕಾಸ್ಟ್ಲಿ ಆಗಿದೆ, ಒಂದು ಔಷಧಿ ಹೊಡಿಬೇಕಂದ್ರೆ ಇವತ್ತು ತರಕಾರಿಗಳಿಗೆ 1 ಲೀಟರ್ಗೆ 2,000-3,000 ಲೀಟರ್ ಔಷಧಿ ಹೋಗ್ತಾ ಇದೀವಿ ನಾವು. ಅಂತದ್ರಲ್ಲಿ ಇದನ್ನ ನಾವು ಭೂಮಿಗೆ ಮುಂಚೆ ಸ್ವಲ್ಪ ಕೆಲಸ ಆಗ್ಬಹುದು, 1-2 ದಿನ, ಏನ್ ತೊಂದರೆ ಇಲ್ಲ. ನಿಮಗೆ ಹೆಚ್ಚಾಗಿ ನಾವು ಭೂಮಿಯನ್ನ ಒಳ್ಳೆ ರೀತಿಯಲ್ಲಿ ನಾವು ಕಾಪಾಡಬೇಕು, ಅದು ಬಹಳ ಮುಖ್ಯ. ಅದು ಮುಖ್ಯ ಅಲ್ವಾ, ಎಲ್ಲದಕ್ಕಿಂತ ಹೆಚ್ಚಾಗಿ. ಇವತ್ತು ಪರಿಸ್ಥಿತಿ ಅದೇ ಆಗಿದೆ ಅಲ್ವಾ. ಇವತ್ತು ಎಲ್ಲಿ ನೋಡಿದ್ರು ಮಣ್ಣಿನ ಮಾಲಿನ್ಯತೆ, ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಹೌದು, ಇದನ್ನೇ ಎಲ್ಲ ಹೇಳ್ತಾ ಇದೆ. ಹಾಗಾಗಿ ಅದೇ ಮೇನ್ ಆಗಿದೆ ನಮಗೆ, ಮಣ್ಣಿನ ನಮ್ಗೇನು ಮುಂದಿನ ಜನರೇಷನ್ ನಾವ್ ಏನಾದ್ರು ಕೊಡ್ತೀವಿ ಅಂದ್ರೆ ಒಳ್ಳೆ ಫಲವತ್ತತ ಭೂಮಿಯನ್ನು ಕೊಟ್ಟು ಹೋಗ್ಬೇಕು. ಹೌದು, ಸುಮ್ನೆ ಬರ್ಡ್ ಭೂಮಿ ಕೊಟ್ಟಾಗ ಅವ್ರಿಗೆ ಏನು ಬೆಳೆದಂಗ ಮತ್ತೆ ಬೈಕೊಳ್ಳೋದು ಬೇಡ. ನೀವು ಏನಾರು ಆಸ್ತಿ ಮಾಡ್ತೀನಿ ಅಂದ್ರೆ ಒಳ್ಳೆ ಫಲವತ್ತಾದ್ರೆ ಭೂಮಿಯನ್ನ ನಿಮ್ಮ ಮಕ್ಕಳಿಗೆ ಕೊಟ್ರೆ ತುಂಬಾ ಒಳ್ಳೇದು. ಒಳ್ಳೇದು ನಾಗರಾಜ್ ಅವರೇ, ಇದುವರೆಗೆ ಈ ಜೈವಿಕ ಗೊಬ್ಬರದ ಬಳಕೆ ಮತ್ತೆ ಅದರಲ್ಲಿ ಎಷ್ಟು ವಿಧ ಇದೆ ಮತ್ತೆ ಬಳಸೋದ್ರಿಂದ ಏನು ಉಪಯೋಗ ಅನ್ನೋದನ್ನು ಬಹಳ ಮುಖ್ಯವಾಗಿ ತಾವು ಸರಳವಾಗಿ ಬಹಳ ಚೆನ್ನಾಗಿ ಹೇಳಿದ್ರೆ, ಅದರಲ್ಲೂ ವಿಶೇಷವಾಗಿ ರೈತರು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಈ ಜೈವಿಕ ಗೊಬ್ಬರವನ್ನ ಬಳಸೋದ್ರಿಂದ ರಾಸಾಯನಿಕ ಗೊಬ್ಬರದ ಬಳಕೆಯಲ್ಲಿ ನಾವು ಕಡಿಮೆ ಮಾಡ್ಕೊಳ್ಬಹುದು, ಜೊತೆಗೆ ಭೂಮಿಯ ಫಲವತ್ತತೆನೂ ಸಹ ಜಾಸ್ತಿ ಆಗುತ್ತೆ, ಇಳುವರಿನೂ ಜಾಸ್ತಿ ಆಗುತ್ತೆ, ಗಿಡಗಳು ಸಹ ಆರೋಗ್ಯಯುತವಾಗಿ ದಷ್ಟಪುಷ್ಟವಾಗಿ ಬೆಳೀತಾವೆ, ಇದರಿಂದ ರೋಗ ನಿರೋಧಕತೆನೂ ಸಹ ಸಸ್ಯಗಳಲ್ಲಿ ಉಂಟಾಗುತ್ತೆ. ಎಲ್ಲ ಮಾಹಿತಿ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.